ಮಾತಿನಿಂದಲೇ ಸಂಪತ್ತು, ಮಿತ್ರರು, ಬಂಧುಗಳು, ಶತ್ರುಗಳು ಹಾಗೂ ಬಂಧನ, ಕೊನೆಗೆ ಮರಣವೂ ಕೂಡ ನಾಲಗೆಯ ತುದಿಯಲ್ಲಿ ನೆಲೆಸಿರುತ್ತದೆ ಎಂದಿದೆ ಸುಭಾಷಿತ. ಮಾತಿನಿಂದಲೇ ಅನುಕೂಲ, ಮಾತಿನಿಂದಲೇ ಪ್ರತಿಕೂಲ. ಆಕಾಶವಾಣಿಯ ಧಾರವಾಡ ಕೇಂದ್ರವಿದು. ಕಾರ್ಯಕ್ರಮ ಕೃಷಿ ರಂಗ. ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದಲ್ಲಿ ನಿಮ್ಮ ನೆಚ್ಚಿನ ಆಕಾಶವಾಣಿಯಲ್ಲಿ ನೇರ ಫೋನಿನ ಕಾರ್ಯಕ್ರಮ ಬರುವ ಬುಧವಾರ ಜೂನ್ 22 ಸಂಜೆ 6:50 ಕೃಷಿರಂಗದಲ್ಲಿ ವಿಷಯ ಯೋಗ ಉತ್ಸಾಹದ ದ್ಯೋತಕ. ಭಾಗವಹಿಸುವ ತಜ್ಞರು ನಮಸ್ಕಾರ, ನಾನು ಈರಣ್ಣ ಕಡಪ್ನವರ್, ಯೋಗ ಶಿಕ್ಷಕ. 30 ವರ್ಷಗಳಿಂದ ಯೋಗ ಕಲಿಸ್ತಾ ಬಂದಿದ್ದೇನೆ. ರೈತರಿಗೂ ಯೋಗ ಕಲಿಸಬೇಕು ಅಂತೇಳಿ ಆಸೆ. ಆದ್ರೆ ಅವ್ರು ಹೇಳ್ತಾರೆ, ನಮಗೆ ಹೊಲ ಮನೆಯೊಳಗೆ ಬೇಕಾದಷ್ಟು ಕೆಲಸ ಆಕೈತಿ, ಮತ್ತಾಕ ಬೇಕ್ರಿ ಯೋಗ ಅಂತ ಕೇಳ್ತಾರೆ. ನಾವು ಬಲ ಕೈಯನ್ನು ಜಾಸ್ತಿ ಯೂಸ್ ಮಾಡೋದ್ರಿಂದ, ಉಪಯೋಗಿಸೋದ್ರಿಂದ ಎಡಮಿದುಳು ಚುರುಕಾಗ್ತೈತಿ, ಎಡಗೈಯನ್ನು ಹೆಚ್ಚಾಗಿ ಉಪಯೋಗಿಸುವುದಿಲ್ಲ, ಬಲಮಿದುಳು ಹಾಗೆ ಇರ್ತದೆ. ಅದನ್ನು ಸಹಿತ ಕಾರ್ಯದಲ್ಲಿ ತೊಡಗಿಸ್ಬೇಕು ಅಂತಂದ್ರೆ ಯೋಗ ಮಾಡ್ಬೇಕು. ಮತ್ತೆ ಹೆಣ್ಮಕ್ಳು ಅಷ್ಟೇ, ಮೊದಲೆಲ್ಲ ಬೀಸ್ತಿದ್ರು, ನೀರು ಹೊತ್ತು ತರ್ತಿದ್ರು, ಇಲ್ಲಿ ಬೇಕಾದಷ್ಟು ದೈಹಿಕವಾಗಿ ಚಟುವಟಿಕೆ ನಡೀತಿದ್ದು. ಆದ್ರೆ ಇಲ್ಲಿ ಈಗ ಯಾವುದೇ ಒಂದು ಚಟುವಟಿಕೆ ಇಲ್ಲ, ಅದಕ್ಕೆ ಯೋಗ ಬೇಕಾಗ್ತದೆ. ಅದಕ್ಕೆ ಒಂದು ದಿವಸ ಕುಂತು ಮಾತಾಡೋಣ ಆಕಾಶವಾಣಿ ವತಿಯಿಂದ. ನಿಮ್ಮ ಜೊತೆಗೆ ನಿಮ್ಮ ಕೆಲವೊಂದು ಪ್ರಶ್ನೆಗಳಿಗೆ ನಾನು ಉತ್ತರ ಹೇಳ್ತೇನೆ. ಕರೆ ಮಾಡಲು ಬಳಸಬಹುದಾದ ದೂರವಾಣಿ ಸಂಖ್ಯೆಗಳು 2444341 2444345 ಹಾಗೂ 2444316. ಎಸ್ಟಿಡಿ ಕೋಡ್ 0836. ನಿಮ್ಮ ಮನೆಯಂಗಳದಲ್ಲಿ ಅಥವಾ ನಿಮ್ಮ ಮನೆಯ ಮಹಡಿಯ ಮೇಲೆ ತರಕಾರಿಗಳನ್ನು ಬೆಳೆಸಲು ಬಯಸುತ್ತೀರಾ? ಹಾಗಾದರೆ ಇಲ್ಲಿದೆ ಸುವರ್ಣಾವಕಾಶ. ಬಾಯರ್ ಸೆಮಿನಿಸ್ ಕಂಪನಿ ಹೋಮ್ ಗಾರ್ಡನ್ ತರಕಾರಿ ಬೀಜಗಳನ್ನು ಪ್ರಸ್ತುತಪಡಿಸುತ್ತಿದೆ. ಇದೀಗ ಅಮೆಜಾನ್ನಲ್ಲಿ ಅಥವಾ ನಿಮ್ಮ ಹತ್ತಿರದ ಬೀಜದ ಅಂಗಡಿಗಳಲ್ಲಿ ಖರೀದಿಸಿ. ಹೆಚ್ಚಿನ ಮಾಹಿತಿಗೆ ಟೋಲ್ ಫ್ರೀ ಸಂಖ್ಯೆ 1800-420-4049 ಕರೆ ಮಾಡಿ. ಬೀಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ. 3 ತಿಂಗಳ ಮಗುವಿನಿಂದ 3 ವರ್ಷದ ಮಗುವಿನವರೆಗೂ ತಾಯಿ ಸಮೇತ ಮಾತಿನ ತರಬೇತಿ. 1ನೇ ತರಗತಿಯಿಂದ 10ನೇ ತರಗತಿಯವರೆಗೂ ಸ್ಮಾರ್ಟ್ ಕ್ಲಾಸ್, ಆಡಿಯೋಲಜಿ ಲ್ಯಾಬ್, ಸಂವಹನ ಕೌಶಲ್ಯದಲ್ಲಿ ಸಂಪೂರ್ಣ ಶಿಕ್ಷಣ. ಸುಸಜ್ಜಿತ ಡಿಜಿಟಲ್ ಸೈನ್ಸ್ ಲ್ಯಾಬ್, ವೃತ್ತಿ ತರಬೇತಿಗೆ ಫೌಂಡೇಶನ್ ಕೋರ್ಸ್. SSLC ನಂತರ ಅಥವಾ SSLC ಫೇಲ್ ಆದವರಿಗೂ ವಿಶೇಷ ತರಬೇತಿ. ಕಿವುಡು ಮಕ್ಕಳ ಶಿಕ್ಷಣಕ್ಕಾಗಿ ಇಂದೇ ಸಂಪರ್ಕಿಸಿ ಬೀಡಿ ತಟ್ಟಿ ಕಿವುಡು ಮಕ್ಕಳ ವಸತಿಯುತ ಶಾಲೆ ಲಕ್ಷ್ಮೇಶ್ವರ, ಗದಗ್ ಜಿಲ್ಲೆ. ಮೊಬೈಲ್ 9448300994. 9448300994. JSS ವಾಕ್ ಶ್ರವಣ ಸಂಸ್ಥೆಯು 4 ವರ್ಷಗಳ ವಾಕ್ ಮತ್ತು ಶ್ರವಣಕ್ಕೆ ಸಂಬಂಧಿಸಿದ ಈ ಸಾಲಿನ ಕೋರ್ಸ್ಗೆ ಪ್ರವೇಶ ಪ್ರಾರಂಭಿಸಿದೆ. ಉತ್ತರ ಕರ್ನಾಟಕದ ಏಕೈಕ ವಾಕ್ ಮತ್ತು ಶ್ರವಣ ಸಂಸ್ಥೆ ಇದು. ಪದವಿ ಪಡೆದ ಎಲ್ಲ ವಿದ್ಯಾರ್ಥಿಗಳಿಗೂ ಕ್ಯಾಂಪಸ್ ಸಂದರ್ಶನ ಏರ್ಪಡಿಸಲಾಗುತ್ತದೆ. ವಿವಿಧ ಸಂಸ್ಥೆಗಳಲ್ಲಿ ಉದ್ಯೋಗಾವಕಾಶ ಕಲ್ಪಿಸಲಾಗುತ್ತದೆ. ಪ್ರವೇಶ ಪಡೆಯಲು ವಿದ್ಯಾರ್ಥಿಗಳು PUC ವಿಜ್ಞಾನದಲ್ಲಿ ಕನಿಷ್ಠ ಶೇಕಡ 50 ಅಂಕಗಳನ್ನು ಪಡೆದಿರಬೇಕು. ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ 9535571

ನಿನ್ನೆ ಕರ್ನಾಟಕದ ನಮಗೆಲ್ಲ ಸಂಭ್ರಮದ ದಿನ. ಅಂತಾರಾಷ್ಟ್ರೀಯ ಯೋಗ ದಿನದ ರಾಷ್ಟ್ರೀಯ ಸಮಾರಂಭ ಮೈಸೂರಿನಲ್ಲಿ ಆಯೋಜಿತವಾಗಿತ್ತು. ನಮ್ಮ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿಯವರು ಭಾಗವಹಿಸಿ ಸ್ವತಃ ಯೋಗ ಮಾಡಿದ್ದಲ್ಲದೆ ಯೋಗದ ಲಾಭವನ್ನು, ಯೋಗದ ಮಹತ್ವವನ್ನು ಜಗತ್ತಿಗೆ ಸಾರಿ ಹೇಳಿದರು. ಋಷಿ ಮುನಿಗಳ ಕಾಲದಿಂದಲೂ ಕೂಡ ನಮ್ಮ ಆರೋಗ್ಯ ಸಂಸ್ಕೃತಿ ಅಗಾಧವಾದುದು. ಯೋಗ, ಧ್ಯಾನ ಇವುಗಳಿಂದ ನಮ್ಮ ಮನಸ್ಸಿನ ಎಲ್ಲ ಬೇಕು ಬೇಡಗಳನ್ನು ಪೂರೈಸಿಕೊಂಡಂತಹ ಜನ ನಾವು. ನಮ್ಮ ರೈತ ಬಾಂಧವರಂತೂ ಕಷ್ಟಜೀವಿಗಳು, ಕಷ್ಟ ಸಹಿಷ್ಣುಗಳು. ಬೆಳಗ್ಗೆ 4-5 ಗಂಟೆಗೆ ಎದ್ದು ಹೊರದ ಕೆಲಸಕ್ಕೆ ಹೋಗಿ ಬರುವಂಥವರು, ಬೇಗ ಮಲಗಿ ಬೇಗ ಏಳೋದು ಇನ್ನೂ ಕೂಡ ನಮ್ಮ ಗ್ರಾಮೀಣ ಭಾಗದ ಎಷ್ಟೋ ಸ್ಥಳಗಳಲ್ಲಿ ಸಂಪ್ರದಾಯ ಆಗಿದೆ. ಇವತ್ತು ಅತಿವೃಷ್ಟಿ, ಅನಾವೃಷ್ಟಿಯಿಂದ ನಮ್ಮ ರೈತ ಬಾಂಧವರು, ವಿಶೇಷವಾಗಿ ಸಣ್ಣ ಸಣ್ಣ ರೈತರು ಸಾಕಷ್ಟು ಸವಾಲುಗಳನ್ನು ಎದುರಿಸ್ತಾ ಇದ್ದಾರೆ. ಹಲವಾರು ಜನ ತಮ್ಮ ಈ ಪಾರಂಪರಿಕ ಉದ್ಯೋಗಕ್ಕೆ ಗುಡ್ ಬೈ ಹೇಳಿಬಿಟ್ಟಿದ್ದಾರೆ, ಹೇಳಿ ಬೇರೆ ಬೇರೆ ಕಸುಬುಗಳಲ್ಲಿ ತೊಡಗಿಕೊಂಡರು. ಈ ಫೇಸ್ಬುಕ್ಕು, ವಾಟ್ಸಾಪು ಅಂಥೇಳಿ ನಮ್ಮ ಹಲವು ಯುವ ರೈತ ಮಿತ್ರರು ಮೊಬೈಲ್ ಮೂಲಕ ತೆಲೆಯೊಳಗೆ ಬೇಡಾದ ವಿಷಯಗಳನ್ನು ತುಂಬಿಕೊಂಡ್ಬಿಟ್ಟಾರೆ. ಹೀಗಾಗಿ ಸಾಕಷ್ಟು ಜನರ ರೈತರ ಬದುಕಿನೊಳಗೆ ಬದಲಾವಣೆ ಆಗಿದೆ, ನಿರಾಸೆಯ ಛಾಯೆ ಕವಿದದೆ. ಕಷ್ಟಪಡೋ ಪ್ರಯತ್ನ ಕಡಿಮೆ ಆಗ್ತಿರೋದ್ರಿಂದ ಸವಾಲು ಎದುರಿಸುವ ತಾಕತ್ತು ಕೂಡ ಕಡಿಮೆ ಆಗಿದೆ. ಜಗತ್ತಿಗೆ ಯೋಗದ ಪಾಠ ಮಾಡುವಂಥ ನಾವು ಇದರ ಮಹತ್ವ ತಿಳ್ಕೊಳ್ಳದೆ ಹೋದರೆ ಯೋಗ ಹೇಗೆ? ಹಿಂದೆ ಸಾಕಷ್ಟು ಮೈಮುರಿದು ದುಡಿತಿದ್ದಂಥ ಕಾಲ, ಹೊಟ್ಟೆ ತುಂಬ ಊಟ ಮಾಡಿ ಕಣ್ಣು ತುಂಬ ನಿದ್ದೆ ಮಾಡುವಂಥ ಕಾಲ ಇತ್ತು. ಹೀಗಾಗಿ ವ್ಯಾಯಾಮ, ಯೋಗ ತನ್ನಿಂದಾನೇ ಸಹಜವಾಗಿ ಆಗಿಬಿಡ್ತಿತ್ತು. ಆದರೆ ಈಗ ನಮ್ಮ ರೈತರು ಕೂಡ ಯೋಗದ ಬಗ್ಗೆ ತಿಳ್ಕೊಬೇಕಾಗಿದೆ. ರೈತರಷ್ಟೇ ಅಲ್ಲ, ಪ್ರತಿಯೊಬ್ಬರೂ ತಿಳ್ಕೊಳ್ಬೇಕು. ವ್ಯಾಯಾಮ, ಯೋಗ, ಧ್ಯಾನ ಮಾಡೋದು ಅವಶ್ಯ ಆಗಿದೆ. ಅಂತಾರಾಷ್ಟ್ರೀಯ ಯೋಗ ದಿನದ ನಿನ್ನೆ ನಾವು ಆಚರಿಸೀವಿ. ಇಂಥ ಒಂದು ಪವಿತ್ರ ದಿನದ ಸಂದರ್ಭದೊಳಗೆ ಇಂದಿನ ನಮ್ಮ ಜೊತೆಗೆ ಚರ್ಚೆ ಮಾಡಲಿಕ್ಕೆ ಹಿರಿಯ ಯೋಗ ಶಿಕ್ಷಕರಾಗಿರುವಂಥ ಇರಣ ಕಾಡಪ್ಪನವರು ಬಂದಾರೆ. ಆತ್ಮೀಯ ರೈತ ಬಾಂಧವರೇ, ಕೇಳುಗರೆ, ನಿಮ್ಮೆಲ್ಲರ ಪರವಾಗಿ ಇರಣ ಕಾಡಪ್ಪನವರನ್ನು ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಇರಣ ಕಾಡಪ್ಪನವರವರೇ, ನಮಸ್ಕಾರ, ಸ್ವಾಗತ. ನಮಸ್ಕಾರ, ನಮಸ್ಕಾರ. ನಾವು ಕರೆ ತೆಗೆದುಕೊಳ್ಳೋಕ್ಕಿಂತ ಮೊದಲ ಇರಣ ಕಾಡಪ್ಪನವ್ರ ಬಗ್ಗೆ ಮಾಹಿತಿ ಹೇಳಿ ಕೆಲವೊಂದಿಷ್ಟು ಯೋಗದ ಬಗ್ಗೆ ಅವರಿಂದ ತಿಳ್ಕೊಳ್ಳೋಣಂತೆ. ಆತ್ಮೀಯರೇ, ಇರಣ ಕಾಡಪ್ಪನವರವರು 67 ವರ್ಷದ ನವ ಯುವಕ. ಆಡುಮುಟ್ಟದ ಸೊಪ್ಪಿಲ್ಲ, ಇರಣ್ಣ ಒಂದು ಕೈಯಾಡಿಸೋಂಥ ಕ್ಷೇತ್ರವಿಲ್ಲ ಅಂಥ ಒಂದು ಕ್ರಿಯಾತ್ಮಕ ಮನುಷ್ಯ. ತುಂಬ ಚಿಕ್ಕ ವಯಸ್ಸಿನಿಂದಲೇ ಯೋಗದ ಒಂದು ಗೊಂಗು ಹಿಡಿಸ್ಕೊಂಡವರು. ಪ್ರವೃತ್ತಿಯಿಂದ ಅವರು ಟ್ರಾವೆಲ್ ಏಜೆಂಟ್ ಇದ್ದಾರೆ, ಟ್ರಾವೆಲ್ ಏಜೆನ್ಸಿ ಇದೆ ಅವ್ರದ್ದು ಸಾಕಷ್ಟು. ಅದರಲ್ಲಿ ಪ್ರವಾಸೋದ್ಯಮ ಇದರೊಳಗೆ ಸಾಕಷ್ಟು ಜನಪ್ರಿಯರಾಗಿದ್ದಾರೆ. ಹಿರಿಯ ನಾಗರಿಕರಿಗಂತೂ ಅವರಂದ್ರೆ ಭಾಳ ಆತ್ಮೀಯರು. ಯೋಗ ಗುರುವಾಗಿ ಸಾಕಷ್ಟು ಜನರಿಗೆ ಯೋಗ ಕಲಿಸಿದ್ದಾರೆ. ಸ್ಕೇಟಿಂಗ್, ಮಕ್ಕಳಿಗೆಲ್ಲ ಸ್ಕೇಟಿಂಗ್ ಕಲಿಸಿದ್ದಾರೆ. ಆಮೇಲೆ ಜರ್ನಲಿಸಮ್ ಕೋರ್ಸ್ ಮಾಡ್ಕೊಂಡಿದ್ದಾರೆ, ಮಾನಸ ಗಂಗೋತ್ರಿಯಿಂದ ಕೋರ್ಸ್ ಮಾಡ್ಕೊಂಡಿದ್ದಾರೆ. ಹಾಗೆಯೇ ಸಾಕಷ್ಟು ಅಂಧ ವಿದ್ಯಾರ್ಥಿಗಳಿಗೂ ಕೂಡ ಅವರು ಸ್ಕೇಟಿಂಗ್ ಮಾಡೋದು ಹೇಗೆ ಅಂತ ಕಲಿಸ್ಕೊಟ್ಟಿದ್ದಾರೆ. ಗಿನ್ನಿಸ್ ರೆಕಾರ್ಡ್ ಮಾಡಲಿಕ್ಕೂ ಹೆಲ್ಪ್ ಮಾಡಿದ್ದಾರೆ. ಅಂದರೆ ನಾಟಕ, ಆಮೇಲೆ ಆಟ, ದೊಡ್ಡಾಟ, ಈಗೀಳಂತೂ ಅವ್ರಿಗೆ ಯಾವಾಗಲೂ ಇದ್ದೇ ಇದೆ. ಮತ್ತು ಒಡಬು, ಈ ವೀರಭದ್ರೇಶ್ವರ ಒಡಬುಗಳನ್ನು ಕೂಡ ಅವರು ಹೇಳ್ತಾರೆ. ಅಂದರೆ ಸಾಕಷ್ಟು ಕ್ಷೇತ್ರದೊಳಗೆ ಕೈಯಾಡಿಸಿ ಅದರಲ್ಲೂ ಕೂಡ ಯಶಸ್ವಿಯಾಗಿದ್ದಾರೆ. ಆರೋಗ್ಯವಂತರಾಗಿ 67 ವರ್ಷದಲ್ಲಿ ಕೂಡ ಇನ್ನು ನವಯುವಕರಂತೆ ಅವರು ಯಶಸ್ವಿಯಾಗಿ ಇದ್ದಾರೆ. ಯೋಗವನ್ನು ಇಂದು ಕೂಡ ಅವರು 4 ಗಂಟೆಗೆ ಪ್ರತಿ ದಿವಸ ಹೇಳ್ತಾರೆ, ಎದ್ದು ಯೋಗ ಪ್ರಾಕ್ಟೀಸ್ ಮಾಡ್ತಾರೆ. ಯೋಗದ ಸಾಕಷ್ಟು ಶಾಲಾ ಕಾಲೇಜುಗಳಿಗೆ ಹೋಗಿ ಯೋಗವನ್ನು ಪಾಠ ಮಾಡ್ತಾರೆ. ಸಾಕಷ್ಟು ನಮ್ಮ ಸೆಲೆಬ್ರಿಟಿಗಳಿಗೂ ಕೂಡ ಯೋಗವನ್ನು ಕಲಿಸಿದ್ದಾರೆ ಅವರು. ಅಂಥ ಒಂದು ಇರಣ್ಣ ಕಾಡಪ್ಪನವರನ್ನು ನಾವು ಸ್ವಾಗತ ಮಾಡಲಿಕ್ಕೆ ಸಂತೋಷ ಆಗುತ್ತೆ. ಇವತ್ತು ಅವರಿಂದ ನಿಮ್ಮ ಕರೆಗಳನ್ನು ತೆಗೆದುಕೊಳ್ಳೋಕ್ಕಿಂತ ಮೊದಲು ಅವರಿಂದ ಮಾಹಿತಿಯನ್ನು ತಿಳ್ಕೊಳ್ಳೋಣಂತೆ. ಕರೆ ಮಾಡಲಿಕ್ಕೆ ಬಹುಶಃ ನಿಮಗೆಲ್ಲ ನಂಬರ್ ಗೊತ್ತಿರ್ಬೋದು, 244-3415, 244-3415 ಅಥವಾ 244-3416. ಹೊರಗಿನಿಂದ ಕರೆ ಮಾಡುವಂಥವರು 0836 ಕೋಡನ್ನು ಬಳಸ್ಬೋದು. ಮೊಬೈಲ್ನಿಂದ ಕೂಡ ಕರೆ ಮಾಡ್ಬೋದು. ಮೊದಲು ಒಂದು ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಇರಣ್ಣ ಕಾಡಪ್ಪನವರವರೇ, ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ ಅಂತಾರಾಷ್ಟ್ರೀಯ ಯೋಗ ದಿನದ ಮಹತ್ವದ ಬಗ್ಗೆ ಒಂದು 2 ಮಾತುಗಳನ್ನು ಹೇಳ್ತೀರಾ? ಹಾಂ, ಹೇಳ್ತೇನೆ ರೀ. ಈಗ ಭಾರತ 1000 ವರ್ಷಗಳಿಂದ ಒಂದು ಯೋಗವನ್ನು ಕಂಡುಹಿಡಿತು ಅಂತೇಳಿ ಹೇಳಿದರೆ ನಮಗೊಂದು ಹೆಮ್ಮೆ ಆಗ್ತದೆ. ಯಾಕಂದರೆ ಈ ಭಾರತದಲ್ಲಿ ಆ ಯೋಗ ಹುಟ್ಟಿದ್ದ ಭಾರತದಲ್ಲಿ ನಾವು ಹುಟ್ಟಿದ್ದೇವೆ ಅಂತನೂ ಒಂದು ಹೆಮ್ಮೆ, ನಮಗೆಲ್ಲರಿಗೂ ಹೆಮ್ಮೆ ಆಗಬೇಕು. ಈ ಭಾರತದಲ್ಲಿ ಹುಟ್ಟಿದ ಈ ಯೋಗ ಬರೀ ಒಂದು ಭಾರತದಲ್ಲೇ ಉಳಿಬಾರ್ದು, ಬೇರೆ ಕಡೆಯೂ ಹೋಗಬೇಕು ಅಂತ ಅನ್ನೋ ದೃಷ್ಟಿಯಿಂದ ಸಾಕಷ್ಟು ಪ್ರಯತ್ನ ನಡೆಸಿದರು. ಆದರೆ ಪ್ರಧಾನಮಂತ್ರಿಯವರು ಒಂದು ಯೋಗವನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೊಗೊಂಡು ಹೋಗಬೇಕು ಅಂಥೇಳಿ ಇದರ ಒಂದು ಡೇ ಮಾಡಬೇಕು ಅಂಥೇಳಿ ವಿಚಾರ ಮಾಡಿದರು. ಅದಕ್ಕಾಗಿ ಇದನ್ನು ಸೀಮೆಯೊಳಗಿದ್ದನ್ನು ಸೀಮಾತೀತವಾಗಿ ಬೆಳೆಸಿದರು ಅಂತಲೇ ಹೇಳಬೇಕಾಗ್ತದೆ ರೀ. ಅಂದರೆ ಎಲ್ಲ ದೇಶಗಳು ಸಹಿತ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಅನ್ನೋದು ಒಂದು ಇದು ನಿದರ್ಶನ ಆಗ್ಬಹುದು. ಯಾಕಂದ್ರೆ ಈಗ ಕೂಡ ಇರಣ್ಣ ಕಾಡಪ್ಪನವರವರೇ, ಈ ಯೋಗ ಅಂತಾರಾಷ್ಟ್ರೀಯ ಯೋಗ ದಿನ ಆಗಿದ್ದರಿಂದ ಭಾರತದ ಒಂದು ಪ್ರತಿಷ್ಠೆ ಹೆಚ್ಚಾಗಿದೆ. ಯಾಕಂದರೆ ಭಾರತದ ಸನಾತನ ಸಂಸ್ಕೃತಿ ಹಿಂದಿನ ಋಷಿಮುನಿಗಳ ಕಾಲದಿಂದ ಹೇಗೆ ಒಂದು ಉಚ್ಛ್ರಾಯ ಆರೋಗ್ಯ ಒಂದು ಸ್ಥಿತಿ ನಮ್ಮಲ್ಲಿತ್ತು ಅದನ್ನು ಮತ್ತೆ ನಾವು ಮರುಕಳಿಸುವ ನಿಟ್ಟಿನೊಳಗೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಿಜವಾಗಿ ಕೂಡ ಭಾಳ ಅಭಿನಂದನೆಗಳು. ಇವತ್ತು ನಮ್ಮ ರೈತರ ಇಂದಿನ ಜೀವನ ಪದ್ಧತಿ, ರೈತರಷ್ಟೇ ಅಲ್ಲ ಸಾಮಾನ್ಯವಾಗಿ ನಮ್ಮಲ್ಲಿ ಚಟುವಟಿಕೆಗಳು ತುಂಬ ಕಡಿಮೆ ಆಗಿದೆ. ಸಾಮಾನ್ಯ ಜನರು ಕೂಡ ಒಂದು ಚಟುವಟಿಕೆಯಿಂದ ಇರುವಂಥ ಒಂದು ಕಾಲ ಈಗ ಕಡಿಮೆ ಆಗಿದೆ. ಏನು ಕಾರಣ? ನಮ್ಮ ರೈತ ಬಾಂಧವರ, ನಮ್ಮ ಜನರ ಇಂದಿನ ಜೀವನ ಸ್ಥಿತಿಗತಿ ಹೇಗಿದೆ? ಅಂದರೆ ಈಗ ರೈತರ ಬಾಂಧವರು ಮೊದಲೆಲ್ಲ ಬೇಕಾದಷ್ಟು ಕೆಲಸವನ್ನು ಮಾಡ್ತಿದ್ರು, ಹೊಲದಲ್ಲಿ ಮಾಡ್ತಿದ್ರು, ಮನೆಯಲ್ಲಿ ಮಾಡ್ತಿದ್ರು. ಬೇಕಾದಷ್ಟು ಅವಕಾಶಗಳು ಬರೀ ಒಂದು ದೈಹಿಕವಾಗಿ ಶ್ರಮ ಕೊಡುವಂಥ ಒಂದು ಕೆಲಸ ನಡೀತಿತ್ತು. ಆದರೆ ಈಗಿನ ಕಾಲದಾಗ ಅದು ಸ್ವಲ್ಪ ಕಡಿಮೆ ಆಗ್ಯದ ಅಂತೇಳಿ ಹೇಳ್ಬೋದು. ಸ್ವಲ್ಪ ಅಲ್ಲ, ಭಾಳ ಕಡಿಮೆ ಆಗ್ಯದ ಅಂತಲೇ ಹೇಳ್ಬೋದು. ರಾಶಿ ಮಾಡ್ತಿದ್ರು, ಆನಂತರ ಹಂತಿ ಹೊಡೆಯೋದು ಅಂತಂದರೆ ಈಗಿನ ಜನಾಂಗ ಏನು ಅಂತ ಕೇಳ್ತಾರೆ. ಆ ವರ್ಡ ಹೋಗಿಬಿಟ್ಟದೋ ಏನೋ ಅಂತ ಅನ್ನಿಸ್ತದೆ. ಆನಂತರ ಹಂತಿ ಹಾಡು ಹಾಡ್ತಿದ್ರು. ಇವುಗಳಲ್ಲೆಲ್ಲ ಈ ಯೋಗವನ್ನು ಮಾಡಿದಷ್ಟೇ ಒಂದು ಜೀವನ ಉತ್ಸಾಹ ಅವ್ರಿಗೂ ಬರ್ತಿತ್ತು. ಯಾಕಂತಂದರೆ ಈಗ ಹಂತಿ ಹಾಡೋದ್ರಿಂದನೂ ಸಹಿತ ಈ ಪ್ರಾಣಾಯಾಮ ಆಗ್ತಿತ್ತು ಅವರಿಗೆ. ಈಗ ಹೆಣ್ಮಕ್ಕಳಿಗೆ ಒಲೆ ಊದುವುದರಿಂದನೂ ಸಹಿತ ಪ್ರಾಣಾಯಾಮ ಆಗ್ತಿತ್ತು ಆಗಿನ ಕಾಲದೊಳಗೆ. ಹೀಗಾಗಿ ಈ ಭತ್ತ ಕೊಟ್ಟುದು, ಆನಂತರ ಅಕ್ಕಿ ಕೊಟ್ಟುದು, ಹಿಂದೆಲ್ಲ ಕೊಟ್ಟುದು ಬೀಸೋದು, ಆನಂತರ ಈ ನೀರನ್ನು ಜಗ್ಗಿ ತರೋದಕ್ಕೊಳ್ಳೆ ಎರಡೂ ಕೈಯನ್ನು ನಾವು ಯೂಸ್ ಮಾಡ್ತಿದ್ವಿ. ಆವಾಗ ಬೇಕಾದಷ್ಟು ನಮಗೆ ಎಕ್ಸಸೈಸ್ ಆಗ್ತಿತ್ತು ಅಂತ ಅನ್ನೋ ರೀತಿ ಒಳಗೆ ಆಗ್ತಿತ್ತು. ಈಗ ಅದೇನೂ ಇಲ್ಲ. ಈಗ ಬಲಗೈಯನ್ನು ಜಾಸ್ತಿ ನಾವು ಯೂಸ್ ಮಾಡ್ತಿರ್ತೇವೆ. ಈಗ ಬಲಗೈಯನ್ನು ಜಾಸ್ತಿ ನಾವು ಯೂಸ್ ಮಾಡಿದರೆ ನಮ್ಮ ಎಡಮಿದಳು ಆ್ಯಕ್ಟಿವ್ ಆಗ್ತದೆ ಅಂತೇಳಿ ಹೇಳ್ಬೋದು. ಅಂದರೆ ಚೈತನ್ಯ ಪೂರ್ಣವಾಗ್ತದೆ ಅಂತೇಳಿ ಹೇಳ್ಬೋದು. ಹೀಗಾಗಿ ನಾವು ಬಲಮಿದಳನ್ನು ಬಿಟ್ಟಬಿಡ್ತೇವೆ. ಯಾಕಂದರೆ ಎಡಗೈಯಿಂದ ಕೆಲಸ ಜಾಸ್ತಿ ಮಾಡೋದಿಲ್ಲ. ಈಗ ಎಡಗೈಯಿಂದ ನಾವು ಜಾಸ್ತಿ ಮಾಡಿದರೆ ಅದು ಒಂದು ಇನ್ಬ್ಯಾಲೆನ್ಸ್ ಆಗಿದ್ದು ಬ್ಯಾಲೆನ್ಸ್ ಆಗ್ತದೆ ದೇಹದಲ್ಲಿ ಅಂತೇಳಿ ಹೇಳ್ಬೋದು. ಆನಂತರ ಕೂತ್ಕೊಳ್ಳೋಂಗಿಲ್ಲ, ನಿಂತ್ಕೊಳ್ಳೋದಿಂದ ಹೇಗೆ ಹೇಗೆ ಕೆಲಸವನ್ನು ಮಾಡ್ತೀವಿ. ಆದರೆ ಯೋಗ ಈಗ ಮಾಡಿದರೆ ಒಳ್ಳೆಯದು ಅಂತ ನಾನು ಹೇಳ್ತೀನಿ. ಈಗ ಎರಡನ ಕಾಡಪ್ಪನವರವರೇ ಕರೆಕ್ಟಾಗಿ ಹೇಳಿದ್ರು. ಅಂದರೆ ಇವತ್ತು ನಮ್ಮ ಒಂದು ವೈರಿ ಅಂದರೆ ಬೇರೆ ಯಾರು ಅಲ್ಲ, ನಮ್ಮ ಆಲಸ್ತನ, ನಮ್ಮ ಜಾಡ್ಯತನ. ಹೌದು, ನಮ್ಮ ಆಲಸ್ತನವನ್ನು ಬಿಟ್ಟು ನಾವು ಚಟುವಟಿಕೆಯಿಂದ ಇರಬೇಕು ಅಂದರೆ ಅದಕ್ಕೆ ಯೋಗ ಮಾಡಬೇಕು. ಯೋಗ ಉತ್ಸಾಹದ ದ್ಯೋತಕ ಅಂತ ಹೇಳೋದು ಅದಕ್ಕೆ ಅಲ್ವಾ. ಈಗ ಮುಖ್ಯವಾಗಿ ಈಗ ಯೋಗ ಅಂದರೆ ಏನು, ಯೋಗದ ಪ್ರಕಾರಗಳು, ಯಾಕಂದರೆ ಅಷ್ಟಾಂಗ ಯೋಗ ಬರ್ತದಲ್ಲ. ಹೌದು, ಈಗ ಅದ್ರ ಬಗ್ಗೆ ಒಂಚೂರು ಮಾಹಿತಿ ಕೊಡ್ಬೋದಾ ನಮ್ಮ ಕೇಳುಗರಿಗೆ? ಅಂದರೆ ಬಾಂಧವರಿಗೆ, ಹೌದು, ಪತಂಜಲಿ ಮುನಿಗಳು ಎಷ್ಟೋ ವರ್ಷಗಳ, ಸಾವಿರಾರು ವರ್ಷಗಳ ಹಿಂದೆನೇ ಒಂದು ಯೋಗ ಕಂಡು ಹಿಡಿದ್ರು ಅಂತಲೇ ಹೇಳ್ಬೋದು. ಅವರು ಅಷ್ಟಾಂಗ ಯೋಗ ಅಂತೇಳಿ ಹೇಳ್ತಾರೆ. ಆ ಅಷ್ಟಾಂಗ ಯೋಗದಲ್ಲಿ ಯಮ, ನೇಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ ಎಂಟು ಅಂಗಗಳು ಬರ್ತಾವೆ. ಈಗ ಯೋಗಾಸನ ಅಂತಂದುಕೊಳ್ಳೇನೆ ಬರೀ ಒಂದು ಆಸನ ಅಲ್ಲ, ಆನಂತರ ಬರೀ ಒಂದು ಪ್ರಾಣಾಯಾಮ ಅಲ್ಲ, ಇದರೊಳಗೆ ಎಲ್ಲ ಬರ್ತಾವೆ. ದೈಹಿಕವಾಗಿಯೂ ಬರ್ತದೆ, ಮಾನಸಿಕವಾಗಿಯೂ ಬರ್ತದೆ, ಆಧ್ಯಾತ್ಮಿಕವಾಗಿಯೂ ಬರ್ತದೆ, ಸಾಮಾಜಿಕವಾಗಿಯೂ ಬರ್ತದೆ. ಇದನ್ನು ನಾವು ಅಳವಡಿಸ್ಕೊಂಡ್ರೆ ಬೇಕಾದಷ್ಟು ನಮ್ಮ ಜೀವನದಲ್ಲಿಯೂ ಸಹಿತ ಒಂದು ಉತ್ಸಾಹದ ಒಂದು ಬುಗ್ಗೆನ ಹೇಳ್ತದೆ ಅಂತೇನೆ ಹೇಳ್ಬೋದಾಗ್ತದೆ. ಇದರೊಳಗೆ ಎರಡನ ಕಾಡಪ್ಪನವರು ತುಂಬ ವಿಸ್ತೃತವಾಗಿ ಮಾಹಿತಿ ಕೊಡ್ತಾ ಇದ್ರಿ. ಆತ್ಮೀಯ ಕೇಳುಗರೇ, ರೈತ ಬಾಂಧವರೇ, ನಿಮ್ಮ ಕರೆಗಳನ್ನು ತೆಗೆದುಕೊಳ್ಳಿ. ಇನ್ನೊಂದು ಎರಡು ನಿಮಿಷ, ಎರಡು ಪ್ರಶ್ನೆಗಳಿದೆ, ಅದಾದ ತಕ್ಷಣ ನಿಮ್ಮ ಕರೆಗಳನ್ನು ತಗೊಳ್ತೀವಿ. ಎರಡನ ಕಾಡಪ್ಪನವರವರೇ, ನಿಮ್ಮ ಒಂದು ವೈಯಕ್ತಿಕ ಅನುಭವ, ಯಾಕಂದರೆ ನೀವು ಈ ಒಂದು 67 ವಯಸ್ಸಿನಲ್ಲಿ ಕೂಡ ನಮ್ಮ ಕೇಳುಗರಿಗೆ ನೀವು ಕಾಣ್ತಾ ಇಲ್ಲ, ನಿಮ್ಮ ಧ್ವನಿ ಕೇಳ್ತಾ ಇದೆ, ಆ 67 ಕೂಡ ನವ ಯುವಕನಂತೆ ನೀವು ಕಂಗೊಳಿಸ್ತಾ ಇದ್ದೀರಾ. ಏನು ನಿಮ್ಮ ಆರೋಗ್ಯದ ಗೊಟ್ಟು, ನಿಮ್ಮ ಯೋಗದ ಅನುಭವದ ಬಗ್ಗೆ ಒಂದೆರಡು ಮಾತುಕೊಂಡು ಹೇಳ್ಬೋದಾ? ಆಯ್ತಾಯ್ತು, ಹೇಳ್ತೇನೆ. ಯೋಗ ಒಂದು ಸಲ ನಾನು ಮಾಡಿ ಬಿಟ್ಬಿಟ್ಟಿದ್ದೆ. ಸ್ವಲ್ಪ ದಿವಸ ಆದ ನಂತರ ನಂದು ಸ್ಕೇಟಿಂಗ್ ಕೋಚ್ ಮಾಡ್ತಿರ್ತೇನೆ ನಾನು. ಹೀಗಾಗಿ ಇದು ಯೋಗಕ್ಕೆ ಒಂದು ಸಲ ನೋಡೋಣ ಅದು ಹೇಗಿರ್ತದೆ ಅಂತೇಳಿ ಒಂದು ಎರಡು ಸಲ ನಾನು ಜಾಯ್ನ್ ಆಗಿ ಬಿಟ್ಬಿಟ್ಟಿದ್ದೆ. ಆನಂತರ ನನಗೆ ಒಂದು ಬ್ಯಾಕ್ ಪೇನ್ ಬಂತು. ಈಗ ಡಿಸ್ಕ್ ಸ್ಲಿಪ್ ಆದಿದ್ದಕ್ಕೆ ಏನು ಮಾಡಬೇಕು ಅಂತೇಳಿ ಗೊತ್ತಾಗಲಿಲ್ಲ. ಆನಂತರ ಡಾಕ್ಟರ್ ಹತ್ರ ಹೋದಾಗ ಅವ್ರು ಹೇಳಿದರು ಟ್ರ್ಯಾಕ್ಷನ್ ಹಾಕಿ ಮಲಗಿಸ್ಬಿಟ್ರು. ಅದಾದ ನಂತರ ಒಂದು 10 ನಾನು ಬೆಡ್ ಮ್ಯಾಗೆ ಮಲ್ಕೊಂಡೆ. ಆನಂತರ ಈ ಡಾಕ್ಟರ್ ಹೇಳಿದರು ಕಾಲನ್ನು ಹೀಗೆ ಎತ್ತಬೇಕು, ಹೀಗೆ ಎತ್ತಬೇಕು, ಹೀಗೆ ಇಳಿಸ್ಬೇಕು ಅಂತ ಹೇಳಿದರು. ಇದು ಉತ್ತಿತ ದೀಪಾದಾಸನ ಅಂತ ಹೇಳಿದೆ. ನೀವು ಯೋಗ ಕಲ್ತಿರನ್ರಿ ಅಂತ ಹೇಳಿದರೆ ಹೌದ್ರಿ ಅಂತ ಹೇಳಿದೆ. ಅದನ್ನು ಮುಂದುವರೆಸರಿ, ನಿಮ್ಮ ಬೆನ್ನು ಹೋಗ್ತದೆ ಅಂತೇಳಿ ಹೇಳಿದರು. ಓಕೆ ಅಂಥೇಳಿ ಅದು ಮತ್ತೆ ಒಬ್ಬರು ಬಂದಿದ್ದರು, ಗುರುಗಳು ರಾಘವೇಂದ್ರ ಪೈ ಅಂಥೇಳಿ, ಅವ್ರ ಜೊತೆಗೆ ನಾನು ಜಾಯ್ನ್ ಆದಾಗ ಅದು ಯೋಗಕ್ಕೆ ಒಂದು ಅವರೇ ನನ್ನ ಗುರುಗಳನ್ನಾಗಿ ಮಾಡಿದರು ಅಂತೇಳಿ ಹೇಳ್ಬೋದು ರೀ. ಇರಣ್ಣವರೇ, ಒಂದು ವೈಯಕ್ತಿಕ ಅನುಭವ ಆದಾಗ ನಿಮಗೆ ಹೆಚ್ಚು ಒಂದು ಮನವರಿಕೆ ಆಯಿತು ಯೋಗದ ಮಹತ್ವ ಹೇಗಿದೆ, ಒಂದು ಜ್ಞಾನದ ಹತ್ತರಣೆ. ಹೌದು, ಯೋಗ ನಮ್ಮ ಹತ್ತರಣೆ ಇರುವಂಥ ಯೋಗದಿಂದ ಇಷ್ಟೆಲ್ಲ ಸಾಧ್ಯ ಇದೆ ಅಂತ ನಿಮಗೆ ಅನಿಸ್ತು. ಹೌದು. ಕೊನೆಯ ಪ್ರಶ್ನೆ ಅಂದರೆ ಈಗ ವಿಶೇಷವಾಗಿ ಮಾನಸಿಕ ಸದೃಢತೆ ನಮ್ಮ ಇವತ್ತಿನ ಕಾಲದೊಳಗೆ ಭಾಳ ಅವಶ್ಯಕತೆ ಅದ. ಇವತ್ತು ಮಾನಸಿಕವಾಗಿ ಸಾಕಷ್ಟು ಜನ ಕುಗ್ಗಿ ಹೋಗ್ತಾ ಇದ್ದಾರೆ, ಅಂದರೆ ಬೇಡದ ವಿಷಯಗಳನ್ನು ಸಾಕಷ್ಟು ತಲೆಯಲ್ಲಿ ತೊಳ್ಕೊಳ್ತಾರೆ. ಹಿಂಗಾಗಿ ಏನಾಗ್ತದೆ, ಸಾಕಷ್ಟು ನಮಗೆ ಆ ಥರ ಅಂದರೆ ಒಳ್ಳೆಯ ಒಂದು ವಿಚಾರಗಳು ಮಾಡೋದು, ಒಂದು ಧೈರ್ಯವನ್ನು ತೆಗೆದುಕೊಳ್ಳುವಂಥದ್ದು, ಧೈರ್ಯಂ ಸರ್ವತ್ರ ಸಾಧನಂ, ಏನನ್ನಾದರೂ ನಾವು ಖಂಡಿತವಾಗಿ ಮಾಡ್ಬೋದು ಅನ್ನೋ ಒಂದು ಭಾವನೆ ಬರೋದು ಭಾಳ ಅಪರೂಪ. ಆ ನಿಟ್ಟಿನೊಳಗೆ ಯೋಗ ಹೇಗೆ ಈ ಒಂದು ಸದೃಢತೆಗೆ ಕಾರಣ ಆಗ್ತದೆ, ಒಂದು ಸಂಕ್ಷಿಪ್ತವಾಗಿ ಹೇಳ್ಬೋದಾ? ಇದು ಒಳ್ಳೆಯ ಒಂದು ಪ್ರಶ್ನೆ ಕೇಳಿದ್ರಿ ನೀವು. ಯಾಕಂತಂದ್ರೆ ಈಗ ಯೋಗ ಅಂತ ಅನ್ನೋದು ದೈಹಿಕವಾಗಿ ಬರ್ತದೆ ಮತ್ತು ಮಾನಸಿಕವಾಗಿ ಬರ್ತದೆ. ಯಮ ನಿಯಮ ಆಸನ ಪ್ರಾಣಾಯಾಮ ಇವು ದೈಹಿಕವಾಗಿ ನಮ್ಮನ್ನು ತಯಾರು ಮಾಡ್ತವೆ. ಆನಂತರ ಮುಂದೆ ಉಳಿದಿದ್ದು ಪ್ರತ್ಯಾಹಾರ ಧಾರಣ ಧ್ಯಾನ ಮತ್ತು ಸಮಾಧಿ ಇವು ಮನಸ್ಸಿಗೆ ಸಂಬಂಧಪಟ್ಟಿದ್ದನ್ನು ನಾವು ತಯಾರು ಮಾಡ್ಕೋತೇವೆ ಇದರಿಂದ. ಯಾಕಂದರೆ ಸದೃಢ ದೇಹದಲ್ಲಿ ಸದೃಢ ಮನಸ್ಸಿರಬೇಕು, ಇವು ಎರಡೂ ಸಹಿತ ನಮಗೆ ಖುಷಿ ಕೊಡುವಂಥದ್ದು. ಯಾಕಂತಂದರೆ ಈಗ ಬರೀ ಒಂದು ದೈಹಿಕವಾಗಿ ನಮಗೆ ಬರೀ 5% ಕಾಯಿಲೆ ಬರ್ತವೆ, ಮಾನಸಿಕವಾಗಿ 95% ಬರ್ತವೆ. ಹಿಂದಿಂದು ಮುಂದಿಂದು ವಿಚಾರ ಮಾಡಿ ಈಗಿಂದ ನಾವು ಕಳ್ಕೊತೇವೆ. ಅದಕ್ಕಾಗಿ ಎರಡಕ್ಕೂ ನಾವು ಯೋಗ ಹೇಳ್ಕೊಡ್ತದೆ ಅಂತೇಳಿ ಹೇಳ್ಬೋದು. ಹಿರಣ್ಣ ಕಾಡಪ್ಪನವರವರೇ, ತುಂಬ ವಿಸ್ತೃತವಾಗಿ ನಾವು ಚರ್ಚೆ ಮಾಡಿದ್ವಿ. ಸಂಕ್ಷಿಪ್ತವಾಗಿ ಕೂಡ 10 ನಿಮಿಷದಲ್ಲಿ ನೀವು ಎಷ್ಟು ಚೆನ್ನಾಗಿ ಮಾಹಿತಿ ಹೇಳಿದ್ರೆ ಆ ಯೋಗ ಎಷ್ಟು ನಮಗೆ ಪರೋಪಕಾರಿಯಾಗಿದೆ, ನಮಗೆ ಒಂದು ಉಪಕಾರಿಯಾಗಿದೆ. ಅಷ್ಟೇ ಅಲ್ಲದೆ ಯೋಗದಿಂದ 8 ವರ್ಷ ಆಯ್ತಲ್ಲ, ನಾವು ಅಂತಾರಾಷ್ಟ್ರೀಯ ಯೋಗ ದಿನ ಆಚರಿಸ್ತಾ ಇದ್ದೀವಿ. ನಮ್ಮ ಭಾರತದ ಬಗೆಗಿನ ಅಭಿಪ್ರಾಯ ಜಗತ್ತಿನಲ್ಲಿ ಬೇರೆ ಆಗಿದೆ. ಭಾರತ ಒಂದು ಆರೋಗ್ಯಯುತ ಒಂದು ಸಂಸ್ಕೃತ ಇರುವಂತಹ ಒಂದು ದೇಶ ಅಂತೇಳಿ ನಿಜವಾಗಿ ಕೂಡ ನಮಗೆ ಸಂತೋಷ ಆಗುತ್ತೆ. ನಿಮಗೆ ನೀವು ಯೋಗ ಗುರುಗಳು ಇದ್ದರೆ ನಿಮಗೆ ಅಭಿನಂದನೆಗಳು ಸಲ್ಲಿಸ್ತಾ ಮೊದಲನೇ ಕರೆಯನ್ನು ತಗೊಳ್ತಾ ಇದ್ವಿ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ, ಹೇಳಿ, ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ನಾವು ವಿಜಯನಗರ ಜಿಲ್ಲೆ ಹೊನ್ನಾಳಿ ಹೂವಿನಹಳ್ಳಿ ತಾಲೂಕು. ಬಹಳ ನಿಮ್ಮ ಧ್ವನಿಯಲ್ಲಿ ಸಾಕಷ್ಟು ಒಂದು ರೋಮಾಂಚನ ಇದೆ, ಒಂದು ಉತ್ಸಾಹ ಇದೆ, ಹೇಳಿ. ಹೌದು, ಯಾರು ನಿಮ್ಮ ಹೆಸರು? ಪ್ರಕಾಶ್ ಬುದ್ಧಿ ಅಂತ. ಪ್ರಕಾಶ್ ಅವರೇ, ಯೋಗದ ಬಗ್ಗೆ ನಿಮಗೆ ಏನು ಮಾಹಿತಿ ಇದೆ ಮತ್ತು ಏನು ಪ್ರಶ್ನೆ ಇದೆ ನಿಮ್ಮದು, ನಿಮ್ಮ ಅನುಭವ ಏನು? ಯೋಗ ಒಂದು ಆರೋಗ್ಯಕ್ಕೆ ಒಂದು ಒಳ್ಳೆಯ ಉತ್ತಮವಾಗಿರ್ತಕ್ಕಂಥ ಒಂದು ಇದು ಒಂದು ವೈದ್ಯರದ್ದ ಸರ್. ಹೌದು, ಈ ಯೋಗ ಮಾಡೋದ್ರಿಂದ ನಮ್ಮ ದೇಹದಲ್ಲಿ ಹೆಚ್ಚಾಗಿ ಗಾಳಿನ ಒಂದು ಆಮ್ಲಜನಕ ಹೆಚ್ಚಾಗಿ ಸಿಗುತ್ತದೆ ಮತ್ತು ಮಾನಸಿಕವಾಗಿ ನಾವು ಆರೋಗ್ಯದಿಂದ ಇರ್ಬೋದು ಸರ್. ನಿಮ್ಮ ಪ್ರಶ್ನೆ ಏನು ಕೇಳಿ? ಮತ್ತೆ ಈ ಒಂದು ಯೋಗದಿಂದ ಈ ತಲೆನೋವು ಮತ್ತು ಈ ಮಂಡಿ ನೋವು ಇದಕ್ಕೆ ಯಾವ ಒಂದು ಆಸನ ಮೂಲಕ ಸರ್? ಈಗ ನೋಡ್ರಿ, ತಲೆನೋವು ಅಂತಂದರೆ ಈಗ ನಾವು ಚರ್ಚೆ ಮಾಡಿದ ಹಾಗೆ ಮಾನಸಿಕವಾಗಿ ಏನಾದರೂ ಒಂದು ವಿಚಾರ ಇದ್ದರೆ ಅದನ್ನು ನಾವು ಸಮತೋಲನವಾಗಿ ತಗೋಬೇಕು. ಯಾವುದಾದ್ರೂ ಖುಷಿ ಆದರೆ ಅದನ್ನು ಜಾಸ್ತಿ ತಗೊಳ್ಳೋದು, ಏನಾದರೂ ಒಂದು ದುಃಖ ಆದರೆ ಅದನ್ನೇ ಮನಸ್ಸಿಗೆ ಹಚ್ಚಿಕೊಳ್ಳೋದು, ಈ ರೀತಿ ಮಾಡಬಾರ್ದು. ಈಗ ಸಮತೋಲನ ತೊಗೊಂಡ್ಬಿಟ್ರೆ ನಿಮ್ಗೆ ತಲೆನೋವು ಕಡಿಮೆ ಆಗಿಬಿಡ್ತದೆ. ಆನಂತರ ಈಗ ಎರಡನೇದು ಮಂಡಿ ನೋವು ಅಂತೇಳಿ ಹೇಳಿದ್ರಿ. ಈಗ ಮಂಡಿ ನೋವದ್ರೊಳಗೆ ಈಗ ಸೂರ್ಯ ನಮಸ್ಕಾರ ಇವನ್ನೆಲ್ಲ ನಾವು ಮಾಡಿ ಕೆಲವೊಂದು ಆಸನಗಳನ್ನು ಹೆಚ್ಚಾಗಿ ಮಾಡಬೇಕಾಗ್ತದೆ. ವೀರಭದ್ರ ಆಸನ ಅಂಥೇಳಿ ಬರ್ತದೆ. ಈಗ ಮಂಡೆ ಚಿಪ್ ಇರ್ತದಲ್ಲ, ಅದಕ್ಕೆ ಒಂದು ಗುಂಡಾಕಾರವಾಗಿ ಒಂದು ಬಾಲ್ ಬರ್ತದೆ ನಮ್ಮ ಮೊಣಕಾಲಲ್ಲಿ ಅಲ್ಲಿ ಒಂದು ದ್ರವ ಇರ್ತದೆ, ಅದು ಪಕ್ಕಕ್ಕೆ ಸರಿತದೆ. ಯಾಕಂದರೆ ನಾವು ಸರಿಯಾಗಿ ನಡೆಯೋಂಗಿಲ್ಲ, ಸರಿಯಾಗಿ ಕೂತ್ಕೊಳ್ಳೋಂಗಿಲ್ಲ, ಸರಿಯಾಗಿ ಮಲ್ಕೊಳ್ಳೋಂಗಿಲ್ಲ. ಹೀಗಾಗಿ ಯೋಗ ಮಾಡಬೇಕಾಗ್ತದೆ. ಈ ವೀರಭದ್ರ ಆಸನ ಮಾಡೋದ್ರಿಂದ ಈ ಮಂಡೆದ್ದು ಒಂದು ಏನು ರಸ ಇರ್ತದೆ, ಏನು ದ್ರವ ಇರ್ತದೆ, ಅದು ಕರೆಕ್ಟಾಗಿ ಮಿಡ್ಲ್ ಬರಲಿಕ್ಕೆ ಶುರುವಾಗ್ತದೆ. ಎಲುಬಿಗೆ ಎಲುಬು ಟಚ್ ಆಗೋದು ಕಡಿಮೆ ಆಗ್ತದೆ. ಹೀಗಾಗಿ ಮಂಡೆನೂ ಕ್ರಮೇಣವಾಗಿ ಕಡಿಮೆ ಆಗ್ತದೆ. ಒಬ್ಬ ಯೋಗ ಶಿಕ್ಷಕರು ಇಟ್ಕೊಂಡು ನೀವು ಈ ಆಸನಗಳನ್ನು ಕಲೀರಿ. ಹಾಂ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಮತ್ತೊಂದು ಕರೆ ತೊಗೊಳ್ಳೋಣ, ಸಾಕಷ್ಟು ಜನ ಕಾಯ್ತಾ ಇದ್ದಾರೆ. ಹಲೋ, ನಮಸ್ಕಾರ. ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದೊಳಗೆ ನಮಸ್ತೆ ಸರ್. ಯೋಗ ಉತ್ಸಾಹದ ದ್ಯೋತಕ, ಯಾರು ಮಾತಾಡ್ತಾ ಇದ್ದೀರಿ? ನಮಸ್ತೆ ಸರ್, ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕು ಮುಗುಳ್ಕೋಡದಿಂದ ಶಿವಲಿಂಗ ಹಿರೇಮಠ ಮಾತಾಡಿದ್ರೆ. ನಮಸ್ಕಾರ, ಹೇಳಿ ಶಿವಲಿಂಗ ಅವರೇ. ಬಹಳ ಸಂತೋಷ ಆಯ್ತು ನಮ್ಮ ಧ್ವನಿ ಕೇಳಿ. ಯೋಗ ಪಟ್ಟು ನಮಸ್ಕಾರ ಅವ್ರಿ. ನಮಸ್ಕಾರ ರೀ, ನಮಸ್ಕಾರ ರೀ, ಹೇಳ್ರಿ. ಸರ್, ನಂದು ಪ್ರಶ್ನೆ ಏನಂದ್ರೆ ಪ್ರಾಣಾಯಾಮವನ್ನ ನಾವು ದಿನದಲ್ಲಿ ಎಷ್ಟು ಸಲ ಮಾಡ್ಬೋದ್ರಿ ಸರ್? ಅಲ್ಲ, ದಿನದಲ್ಲಿ ಮುಂಜಾನೆ ಆದ್ರೂ ಮಾಡ್ರಿ, ಅನಂತರ ಈವ್ನಿಂಗ್ ಆದ್ರೂ ಅಂದ್ರೆ ಸಂಜೆ ಆದ್ರೂ ಮಾಡ್ರಿ. ಅಂದ್ರೆ ಸರ್, ಅಂದ್ರೆ ಕನಿಷ್ಠ 8 ದಿನ ದಿನದಲ್ಲಿ ಎಷ್ಟು ಸಲ ಮಾಡ್ಬೇಕ್ರಿ? ಅಲ್ಲ, ಒಂದೇ ಸಲ ಮಾಡ್ಬೇಕು. ಯಾಕಂದ್ರೆ ಪ್ರಾಣಾಯಾಮದ ಲಾಭ ಹೇಳಿ ಅವರೇ, ಅಂದ್ರೆ ಗೊತ್ತಾ? ಈಗ ನೀವು ಪ್ರಾಣಾಯಾಮ ಒಂದೇ ಮಾಡಿದ್ರೆ ಆಗೋದಿಲ್ಲ, ಅಷ್ಟಾಂಗ ಯೋಗದೊಳಗೆ ಎಲ್ಲ ಬರ್ತಾವೆ. ಈಗ ಮೊದಲು ಶೀತಲೀಕರಣ ವ್ಯಾಯಾಮ ಮಾಡಿ, ಅನಂತರ ಸೂರ್ಯ ನಮಸ್ಕಾರ ಮಾಡಿ, ಆಸನಗಳನ್ನು ಮಾಡಿ ನೀವು ಪ್ರಾಣಾಯಾಮ ಮಾಡಬೇಕು. ಅಂದರೆ ಅದಕ್ಕೆ ಒಂದು ಈಗ ತಯಾರಿ ಮಾಡ್ಕೊಂಡಂಗೆ ಆಗ್ತೈತೆ. ನಮ್ಮ ದೇಹದಲ್ಲಿ ರಕ್ತ ಸಂಚಾರ ಸಮ ಪ್ರಮಾಣದಲ್ಲಿ ಹರಿಬೇಕಲ್ವಾ? ಹೌದು ಹೌದು. ಹಾಂ, ಅದನ್ನು ಪ್ರಯತ್ನ ಮಾಡಿರಿ ಮೊದಲು. ಅದು ಆದ ನಂತರ ಈ ಪ್ರಾಣಾಯಾಮದಲ್ಲಿ ಬೇಕಾದಷ್ಟು ವಿಧ ವಿಧವಾದ ಒಂದು ಪ್ರಕಾರಗಳಿದ್ದಾವೆ, ಅದನ್ನು ಒಂದೊಂದಾಗಿ ಅಳವಡಿಸ್ಕೊತಾ ಹೋಗಬೇಕು. ಆದರೆ ಇದನ್ನು ಸರಿಯಾಗಿ ಮಾಡಲಿಲ್ಲ ಅಂದರೆ ಬ್ಯಾಡ್ ಇಫೆಕ್ಟ್ ಆಗ್ತದೆ, ಅಂದರೆ ತೊಂದರೆಗೇನು ಪಡಲಿಕ್ಕೆ ಆಗ್ತದೆ. ಅದ್ರ ಸಲುವಾಗಿ ಒಳ್ಳೆ ಗುರು ಇರಬೇಕು, ಅವ್ರನ್ನ ನೋಡಿ ಅವರ ಸಾನ್ನಿಧ್ಯದಲ್ಲಿ ಕಲಿತ್ರೆ ಬಹಳ ಚಲೋ ಆಗ್ತದೆ. ಈಗ ವೈದ್ಯರಿಲ್ಲದೆ ಹೆಂಗೆ ನಾವು ಮೆಡಿಸಿನ್ ತಗೋತೀವಿ? ಬಹಳಷ್ಟು ಯೋಗ ಮಾಡೋದ್ರಿಂದ ನಾಳೆ ಮುಪ್ಪಿನ ವಸ್ತಿಯಲ್ಲಿ ಸಮಸ್ಯೆ ಆಗುತ್ತೆ ಅಂತ ಎಷ್ಟರ ಮಟ್ಟಿಗೆ ಸತ್ಯ ಸರ್? ಏನಾಗ್ತದ್ರಿ? ಮುಕ್ತಿ ಹೇಳಿ ಅಲ್ಲ, 30 ವಯಸ್ಸು ಸಮಯದಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಲ್ಲ ಇಲ್ಲ ಇಲ್ಲ, ಈಗ ಕುಸ್ತಿಪಟುಗಳಿಗೆ ಮತ್ತು ಎಕ್ಸಸೈಸ್ ಮಾಡೋರಿಗೆ ಅವರಿಗೆ ಮಂಡೆ ನೋವು ಬರೋದು, ಕೆಲವೊಂದು ನೋವುಗಳು ಬರ್ತಾವೆ. ಯಾಕಂದ್ರೆ ದೇಹವನ್ನು ಕುಗ್ಗಿಸೋದು ಕೆಲವೊಂದು ಕೆಲಸ ನಡೀತಿರ್ತದೆ, ಇಲ್ಲಿ ದೇಹವನ್ನು ಹಿಗ್ಗಿಸೋದು ಕೆಲಸ ನಡೀತಿರ್ತದೆ. ಹುಟ್ಟುಕ್ಕಿಂತ ಮೊದಲನೇ ಒಂದು ಯಾವುದಾದ್ರೂ ಒಂದು ಯೋಗದಲ್ಲಿ ಕೂಸಿರ್ತಾವೆ ಗೊತ್ತಾ, ಅದಕ್ಕಿಂತ ಅದಾದ ಮೇಲೆ ಯೋಗವನ್ನು ಮಾಡ್ತಾ ಮಾಡ್ತಾ ಮಕ್ಕಳೆಲ್ಲ ಬೆಳೀತಿರ್ತಾವೆ. ಆನಂತರ ನಾವು ಸಹಿತ ಯೋಗ ಮಾಡ್ಕೋತಿದ್ರೆ ಚಾಚು ಬರ್ತದೆ, ಇಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಸರಿ ಆಗ್ತದೆ, ಮಾನಸಿಕವಾಗಿ ನಾವು ಬದಲಾವಣೆ ಆಗ್ತಿರ್ತೇವೆ. ಈಗ ಯಾವುದೇ ಒಂದು ವಯಸ್ಸಿನಲ್ಲಿ ಮಾಡೋದಂತಂದ್ರೆ ಯೋಗ ಒಂದೇ. ಹೌದು ಹೌದು ಹೌದು ಹೌದು. ಬಟ್ ಯಾವುದೇ ಯೋಗವನ್ನು ಗುರುಗಳ ಮುಖಾಂತರ ಕಲೀರಿ. ಈಗ ಈಗ ವೈದ್ಯರು ಹೇಳದಕ್ಕೆ ಹೇಳಿದ್ರೆ ನಾವು ಔಷಧಿ ತೊಗೋತೀವಿ, ಹಂಗಾಗಬಾರ್ದು, ಹ್ಯಾಂಗ ಸೈಡ್ ಎಫೆಕ್ಟ್ ಆಗುತ್ತೆ, ಇದು ಕೂಡ ಹಾಗೇನೆ. ಶಿಕ್ಷಕರ ಮುಖಾಂತರ ನೀವು ಕಲೀರಿ, ಮಾಡ್ರಿ, ಖಂಡಿತವಾಗಿ ಬೆನಿಫಿಟ್ ಅದ. ಕರೆ ಮಾಡೋದಕ್ಕೆ ಧನ್ಯವಾದಗಳು ಶಿವಲಿಂಗ ಅವರೇ. ನಮಸ್ಕಾರ, ಧನ್ಯವಾದ. ಧನ್ಯವಾದ. ಮತ್ತೊಂದು ಕರೆ. ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭ, ಯೋಗ ಉತ್ಸಾಹದ ದ್ಯೋತಕ, ಯಾರು ಮಾತಾಡ್ತಾ ಇದ್ದೀರಿ? ನಮಸ್ತೆ ಸರ್. ನಮಸ್ಕಾರ. ನಮಸ್ಕಾರ. ನಾನು ನಿಯಮಿತ ಕೇಳೋ ಉದಯ ಟೇಲರ್ ಸರ್, ಕೇಳೋದಿಂದ ಮಾತಾಡ್ತಾ. ಹಾ ಉದಯ ಅವರೇ, ಬಾ, ನೀವು ಯಾವಾಗಲೂ ಕೂಡ ನಮ್ಮ ಆಕಾಶವಾಣಿ ಅಂದ್ರೆ ಉತ್ಸಾಹ ನಿಮಗೆ. ಅಂದ್ರೆ ಸರ್, ಈಗ ದರ್ಜಿಗಳು ಯಾಕಂದ್ರ ದಿನನಿತ್ಯ ಮುಂಜಾನೆಯಿಂದ ಬೆಳಗಿನ ತನ ಮಾಡ್ತಾರಲ್ಲ ಕೆಲಸ, ಅವರು ಯೋಗ ಮಾಡ್ಬೇಕಂತ ಒಂದಿಟ್ಟು ಹೇಳ್ತೀರೇನ್ರಿ? ಇವ್ರು ಏನ್ ಮಾಡ್ತಾರೆ ಅವರೇ ದರ್ಜಿಗಳಲ್ಲ? ಅದೇ ಗೊತ್ತಾಯ್ತು ಸರ್. ಈಗ ನೋಡ್ರಿ, ದರ್ಜಿಗಳಂತಂದ್ರೆ ಯಾವಾಗ್ಲೂ ನೀವು ಬೆನ್ನು ಗೊತ್ತಾಯ್ತು ಗೊತ್ತಾಯ್ತು, ನೀವು ಯಾವಾಗಲೂ ಬೆನ್ನನ್ನು ಡೂಗಾಗಿ ಕೂತ್ಕೊಂಡು ತಲೆ ಕೆಳಗೆ ಹಾಕಿನ ವರ್ಕ್ ಮಾಡಬೇಕಾಗ್ತೈತೆ. ಹೌದಾ? ಯಾಕಂದ್ರೆ ಈಗ ಬೆನ್ನು ನಡೆದನು ಜಾಸ್ತಿ ಬರ್ತದೆ ನಿಮಗೆ. ಆನಂತರ ಈಗ ಕಣ್ಣಲ್ಲಿ ಕಣ್ಣಿಟ್ಟು ಒಂದೊಂದು ಹೊಲಿಗೆನೂ ಸಹಿತ ಹೊಲಿಬೇಕಾಗ್ತದೆ. ಹೀಗಾಗಿ ಈಗ ಕಣ್ಣಿಗೆ ಆಗುವಂಥ ಕೆಲವೊಂದು ದೋಷಗಳು, ಆನಂತರ ಬೆನ್ನು ಮತ್ತು ನಡಕ್ಕೆ ಆಗುವಂಥ ಕೆಲವೊಂದು ದೋಷಗಳನ್ನು ನೀವು ಪರಿಹಾರ ಮಾಡ್ಕೋಬೇಕಾದ್ರೆ ಅಲ್ಲಲ್ಲ, ಈಗ ನನಗೆ ಹೇಳ್ತೇನೆ ಕೇಳ್ರಿ. ಈಗ ಇಂಥದ ಯೋಗ ಅಂತಂದ್ರೆ ಅದು ಒಂದೇ ಮಾಡ್ಲಿಕ್ಕೆ ಆಗೋದಿಲ್ಲ. ನೀವು ಶಿಥಿಲೀಕರಣ ಮೊದಲೇ ಮಾಡಬೇಕು, ಅಂದರೆ ಎಕ್ಸಸೈಸ್ ಮಾಡಬೇಕು. ಅದಾದ ನಂತರ ಸೂರ್ಯ ನಮಸ್ಕಾರ ಮಾಡಿ ಆಸನಗಳನ್ನು ಮಾಡಬೇಕು. ಮಲ್ಲಿಗೆ ಮಾಡುವ ಆಸನಗಳು ನಿಮ್ಮ ಇದಕ್ಕೆ ಭಾಳ ಚಲೋ ಒಂದು ಸಾಥ್ ಕೊಡ್ತಾವಂತಾನೆ ಹೇಳಬೇಕಾಗ್ತದೆ. ಉತ್ತಿತ ದೀಪಾದಾಸನ ಅಂತ ಹೇಳಿ ಬರ್ತದೆ, ಇವನು ಎಲ್ಲ ಮಾಡಿ ಮಾಡಬೇಕು. ಬರೀ ಅದು ಒಂದೇ ಮಾಡಿದರೆ ಮತ್ತೆ ಮಸಲ್ ಕ್ಯಾಚ್ ಆಗೋ ಸಾಧ್ಯತೆ ಇರ್ತದೆ. ಎರಡು ಪ್ರಯೋಗ ಮಾಡ್ಬೇಕು. ಹಾಂ, ಉಳಿಕಿದ್ದೆಲ್ಲ ಮಾಡಿ ನಿಮ್ಮ ದೇಹವನ್ನು ಮೊದಲು ತಯಾರು ಮಾಡ್ಕೋಬೇಕು. ತಯಾರು ಮಾಡಿಕೊಂಡು ಮಲ್ಲಿಗೆ ಎರಡೂ ಕಾಲನ್ನು 1 ಫೂಟ್ನಷ್ಟು ಎತ್ತಿ ಹಿಡಿಬೇಕು. ಅಂದರೆ ಬೆನ್ನು ಮತ್ತು ಈ ಬೆನ್ನಿನ ಮೂಳೆ ಇರ್ತದಲ್ಲ, ಅಂದರೆ ಬ್ಯಾಕ್ ಇದು ಬೆನ್ನಿನ ಹುರಿ, ಅದು ಸ್ಟ್ರಾಂಗ್ ಆಗ್ತದೆ. ಆನಂತರ ಕುತ್ತಿಗೆ ಭಾಗದ್ದು ಮುಂದ್ಗಡೆ ಹಿಂದ್ಗಡೆ ಮತ್ತು ಎಡಕ್ಕೆ ಬಲಕ್ಕೆ ನಿಧಾನವಾಗಿ ಟರ್ನ್ ಮಾಡಬೇಕು. ಆನಂತರ ಸುತ್ತಲೂ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ನಿಧಾನವಾಗಿ ಮೂಮೆಂಟ್ ಮಾಡಬೇಕು. ಆ ನರ್ಸ್ ಕೆಲವೊಂದು ಶಬ್ದಗಳನ್ನು ಮಾಡ್ತಾವೆ, ಅದನ್ನು ನೀವು ಕೇಳಬೇಕು. ಹಾಗೆ ಸ್ಲೋ ಆಗಿ ಮಾಡಬೇಕು, ಮಾಡಬೇಕು ಮಾಡಬೇಕು. ಆನಂತರ ಪ್ರಾಣಾಯಾಮ, ಅದರೊಳಗೂ ಬೇಕಾದಷ್ಟು ಕೆಲವೊಂದು ಸುಧಾರಣೆ ಆಗುವಂಥ ಬೇಕಾದಷ್ಟು ಅವಕಾಶಗಳಿದ್ದಾವೆ. ಅದಕ್ಕೆ ಇದನ್ನ ನೀವು ಮಾಡ್ಕೋತ ಹೋಗಿ ಯೋಗ ಮತ್ತು ಹೇಳಬೇಕಾಗ್ತದೆ, ನಾವು ಒಂದು ಗುರು ಹತ್ರ ಹೋಗಿ ಕಲಿಬೇಕು ಅಂತ. ಈಗ ನೋಡ್ರಿ, ಅಂದ್ರೆ ಈಗ ಉದಾಹರಣೆಗೆ ಅಂದ್ರೆ ಈಗ ತುಂಬಾ ವಯಸ್ಸಾದ ಅಜ್ಜಿ ನೋಡಿದ್ರೆ ಬಾಗಿರ್ತಾರೆ, ಯಾಕೆ ಬಾಗ್ತದೆ ಅಂದ್ರೆ ಅವ್ರು ಯೋಗ ಮಾಡೋದಿಲ್ಲ. ಯೋಗ ಮಾಡಿದ್ರೆ ಖಂಡಿತವಾಗಿ ನಾವು ಅಂದ್ರೆ ಬೆನ್ನಿಗೆ ಒಂದು ಎಲಾಸ್ಟಿಸಿಟಿ ಇರ್ತದೆ, ಅದರಿಂದ ನಾವು ಪಾರಾಗ್ಬಹುದು. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ. ಯೋಗ ಉತ್ಸಾಹದ ದ್ಯೋತಕ, ನಮಸ್ಕಾರ. ಯಾರು? ನಮಸ್ಕಾರ ಸರ್. ನಮಸ್ಕಾರ ರೀ, ನಮಸ್ಕಾರ, ಹೇಳ್ರಿ. ನಾವು ಗದಗಿನ ಅಡಿಸೋಪುರದಿಂದ ಮಂಗಳಪ್ಪ ಅಂತ ಮಾತಾಡಿದ್ರಿ. ಹೇಳ್ರಿ ಹೇಳ್ರಿ. ಈಗ ಟೈಲರಿಂಗ್ ಮಾಡಿಸಿದ್ರಲ್ರಿ, ಒಂದೇ ದೃಷ್ಟಿ, ಆಮೇಲೆ ಯಾವಾಗ್ಲೂ ಬಟ್ಟಿ ಕೆಲಸ ಮಾಡ್ತಿರ್ತಾರ? ಅದನ್ನ ಈಗ ಒಬ್ಬರು ತಾನೇ ಹೇಳಿದ್ರು, ಅದನ್ನ ಹೇಳಿದೆ. ನೀವು ಏನಾದ್ರು ಉಳಿದಿದ್ರೆ ಹೇಳಿ ಒಂದೆರಡು ಮಾತು. ಅಂದ್ರೆ ಬೆನ್ನು ನೋವು ಮತ್ತು ಕಣ್ಣಿಗೆ ಸ್ವಲ್ಪ ತೊಂದರೆ ಆಗೋದು ನಿಮಗೆ ಸಹಜವಾಗಿರ್ತದೆ. ಕಣ್ಣನ್ನ ಮೇಲ್ಗಡೆ ಕೆಳಗಡೆ ಎಡಕ್ಕೆ ಬಲಕ್ಕೆ ನೀವು ಟರ್ನ್ ಮಾಡಬೇಕು. ಅನಂತರ ದುಂಡಾಗಿ ಕಣ್ಣಿನ ಗುಡ್ಡೆಯನ್ನು ಪೂರ್ತಿಯಾಗಿ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಅದು ಸ್ವಲ್ಪ ನೋವಾಗಬೇಕು. ಅದು ಅಂದರೆ ಕಣ್ಣಿನಲ್ಲಿ ಸೆಳೆತ ಉಂಟಾಗಬೇಕು. ಆ ರೀತಿ ಬದಲಾವಣೆ ಮಾಡ್ಕೋಬೇಕು. ಆನಂತರ ಮಲ್ಲಿಗೆ ಮಾಡುವ ಆಸನಗಳನ್ನು ಜಾಸ್ತಿ ಮಾಡಬೇಕು ಅಂತ ನಾ ಈಗ ಹೇಳಿದೆ ನಿಮಗೆ, ಆದರೆ ನೀವು ಕೇಳಿಲ್ಲ. ಯೋಗ ಶಿಕ್ಷಕರನ್ನು ಭೇಟಿಯಾಗ್ರಿ, ಅವ್ರ ಕಣ್ಣಿಂದ ಮಾಹಿತಿ ತಗೊಂಡ್ರೆ ಅವರೆಲ್ಲ ಹೇಳ್ತಾರೆ. ಮತ್ತೊಂದು. ನಮಸ್ಕಾರ. ನಮಸ್ಕಾರ. ಹಲೋ, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭ ಕಾರ್ಯಕ್ರಮ ಇರೋಣ ಕಡಪನವರು ಇದ್ದಾರೆ. ಹೇಳ್ರಿ, ಹೇಳಿ. ನಮಸ್ಕಾರ. ಏನಾದ್ರೂ ಪೆಟ್ಟು ಬಿದ್ದಿತ್ತ ಮೊದ್ಲು? ಅಲ್ಲ, ಮೊದ್ಲು ಏನಾದ್ರೂ ಅಲ್ಲಿ ಪೆಟ್ಟು ಬಿದ್ದಿತ್ತ ಅಂತ? ಏನೂ ಇಲ್ಲ ರೀ ಸರ್, ಇಂಜನ್ಗೂ ರಿಪೇರ್ ಮಾಡ್ತಾನ್ರಿ, ಬರೀ ಬಲಗೈಲಿ ಅಟರ್ ಹಾಕಿತ್ರಿ. ನೋಡ್ರಿ, ಹಿಂಗೆ ಭಾಳ ಜನ ಬಲಗೈಯನ್ನು ಜಾಸ್ತಿ ಯೂಸ್ ಮಾಡ್ತಿರ್ತಾರೆ, ಬಲಗಾಲನ್ನು ಜಾಸ್ತಿ ಯೂಸ್ ಮಾಡ್ತಿರ್ತಾರೆ. ಹೆಂಗಂತಂದ್ರೆ ಗಾಡಿ ಕಿಕ್ ಹೊಡಿಬೇಕಾದ್ರೆ ಬಲಗಾಲನ್ನ ತಗೋತಿರ್ತಾರೆ, ಹೀಗಾಗಿ ಇನ್ನು ಬ್ಯಾಲೆನ್ಸ್ ಆಗ್ತದೆ ದೇಹ. ಹೀಗಾಗಿ ನೀವು ಎಡಗೈಯನ್ನು ಜಾಸ್ತಿ ಯೂಸ್ ಮಾಡಲಿಕ್ಕೆ ಕಲಿಬೇಕು ಅಥವಾ ಯೋಗ ಮಾಡಬೇಕು. ಯೋಗ ಮಾಡಿದರೆ ಒಂದು ಕಡೆ ಎಡಕ್ಕೆ ಒಂದು ಕಡೆ ಬಲಕ್ಕೆ ಎರಡೂ ಕೂಡ ಸರಾಗವಾಗಿ, ಯಾಕಂದರೆ ಬ್ಲಡ್ ಸರ್ಕ್ಯುಲೇಷನ್ ಒಂದು ಕಡೆ ಜಾಸ್ತಿ ಆಗಿ ಒಂದು ಕಡೆ ಕಡಿಮೆ ಆದರೆ ಅದು ತೊಂದರೆಗೆ ಒಳಪಡಿಸ್ತೀರಿ ನಿಮ್ಮ ದೇಹನ ಅಂಗಾಂಗಗಳನ್ನು. ಅದಕ್ಕೆ ಸ್ವಲ್ಪ ನಿಧಾನವಾಗಿ, ಮೊದಲೇ ಜಾಸ್ತಿ ನೋವಿದ್ದರೆ ನೀವು ಡಾಕ್ಟರ್ನ ಸಲಹೆ ತೊಗೊಂಡನ್ನು ಮಾಡಬೇಕಾಗ್ತದೆ ಯೋಗ. ನಿಮ್ಮ ಎಂಜಿನ್ ಸ್ಟ್ಯಾಂಡ್ ನಿಲ್ಬೇಕಂದ್ರೆ ಎರಡು ಸ್ಟ್ಯಾಂಡ್ ಬೇಕು ಹೌದಲ್ರಿ? ಹಾಗೆ ನಿಮ್ಮ ದೇಹ ಕೂಡ ಒಂದು ಸ್ಟ್ಯಾಂಡ್ ಬೇಕು. ಅದಕ್ಕೆ ಸ್ಟ್ಯಾಂಡ್ ಆಗಬೇಕು ಅಂತಂದರೆ ನೀವು ಎರಡು ಕಡೆಯೂ ಎಕ್ಸಸೈಸು ಅಂದರೆ ಯೋಗ ಮಾಡಿರಿ, ಖಂಡಿತವಾಗಿ ಅದಕ್ಕೆ ಪರಿಹಾರ ಇದೆ. ಒಬ್ಬ ಯೋಗ ಶಿಕ್ಷಕರನ್ನು ಭೇಟಿ ಆಗಿರಲ್ಲ, ಇವತ್ತು ಒಂದು ಒಳ್ಳೆ ಸಂದರ್ಭದ ಮಾಡಿ ನೀವು ನಾಲ್ಕು ಜನ ಕಲಿಸ್ತೀರ ಆಮೇಲೆ. ಅದಕ್ಕಿಂತ ಮೊದಲು ದೊಡ್ಡ ಹೆಚ್ಚಿನ ತ್ರಾಸಿದ್ರೆ ಒಂದ್ಸಲ ಡಾಕ್ಟರ್ ಹತ್ರ ಭೇಟಿಯಾಗಿ ಎಕ್ಸ್ರೇ ಅಥವಾ ಮಾಡಿಸಿದ್ರೆ ಏನಾಗ್ತದೆ ಅಂತ ಅನ್ನೋದು ಗೊತ್ತಾಗ್ತದೆ, ಮಾಡಬೇಕು ಮಾಡಬಾರ್ದು ಅಂತ ಡಾಕ್ಟರ್ ವೈದ್ಯರ ಉಪಚಾರವನ್ನು ತೆಗೆದುಕೊಳ್ಳಿ. ಆದರೆ ಯೋಗದಿಂದ ಖಂಡಿತವಾಗಿ ನಿಮಗೆ ಪೂರಕ ಅಂಶಗಳು ಇದೆ. ಧನ್ಯವಾದಗಳು. ಓಕೆ, ನಮಸ್ಕಾರ. ಹಲೋ, ನಮಸ್ಕಾರ. This call is now being recorded. ಹಲೋ, ಯೋಗ ಉತ್ಸಾಹದ ದ್ಯೋತಕ, ನಮಸ್ಕಾರ, ಹೇಳಿ. ನಮಸ್ತೆ, ರವಿಕುಮಾರ್ ಅಂತ ಸರ್. ರವಿಕುಮಾರ್ ಅವ್ರು ಹೇಳಿ. ಬಳ್ಳಾರಿ ಜಿಲ್ಲಾ ಉನ್ನಡಿಗೆ ಕೆಲಸ ಕಳಸಾಪುರ ಸರ್. ಬಹಳ ಸಂತೋಷ, ಹೇಳ್ರಿ ಹೇಳ್ರಿ. ಯಾವ್ದಾದ್ರು ಒಂದು ಕ್ವಶನ್ ಇದೆ ನಿಮ್ದು ಯೋಗದ ಬಗ್ಗೆ? ಯೋಗ ನೀವು ಮಾಡ್ತಾ ಇದ್ದೀರಾ? ಯೋಗ ಮಾಡ್ತೀವಿ ಸರ್, ಸ್ವಲ್ಪ ಸ್ವಲ್ಪ ಯಾವಾಗ ರೆಗ್ಯುಲರ್ ಮಾಡ್ರಿ ನೋಡಿ. ಅದ್ರ ಬೆಳಿಗ್ಗೆ ಎದ್ದ ತಕ್ಷಣ ಒಂದ್ ಎರಡು ತಾಸು ವಾಕಿಂಗು ಅದ್ರ ಎಕ್ಸಸೈಸ್ ಜೊತೆ ಈ ಯೋಗ ಮಾಡಿದ್ರಂದ್ರೆ ನೀವು ಪ್ರತಿ ನೀವು ಉಳಿದ 23 ತಾಸು ಚೆನ್ನಾಗಿ ಕಳಿ, ಚೆನ್ನಾಗಿರ್ಬೋದು. ಅದಕ್ಕೆ ನಮ್ಮ ಉದಾಹರಣೆ ಈರಣ್ಣ ಅವ್ರು. ಎಷ್ಟು ಗಂಟೆಗೆ ಹೇಳ್ತೀರಿ ಈರಣ್ಣ ಅವ್ರಿ ತಾವು? ನಾಲ್ಕರಿಂದ ನಿಮ್ಮ ಒಂದು ದಿನಚರಿ ಹೇಳಿ ಸರ್ ಇವ್ರಿಗೆ. ಸರ್ ಬೆಳಿಗ್ಗೆ 4-15 ಹೇಳ್ತೇನೆ, ಆನಂತರ ಸ್ನಾನ ಪೂಜಾದಿಗಳನ್ನು ಮಾಡಿಕೊಂಡು ಯೋಗ ಮಾಡ್ತೇನೆ. ಆನಂತರ ಜಾಸ್ತಿ ಹೆಚ್ಚಾಗಿ ಬೆವರು ಬಂದರೆ ಮತ್ತೊಂದ್ಸಲ ಸ್ನಾನ ಮಾಡ್ತೇನೆ. ಆನಂತರ ಎಲ್ಲರ ಯೋಗ ಕ್ಲಾಸ್ ಇದ್ದರೆ ಅಲ್ಲಿಗೆ ಹೋಗ್ತೇನೆ, ಸ್ಕೇಟಿಂಗ್ ಕಲಿಸ್ಲಿಕ್ಕೆ ಹೋಗ್ತೇನೆ. ಕೇಳ್ರಿ, ನಿಮ್ಮ ಪ್ರಶ್ನೆ ಏನಾದರೂ ಕೇಳ್ರಿ. ಅಂದರೆ ನೋಡ್ರಿ, ಅಲ್ಲಿಂದ ಮಾಡೋದ್ರಿಂದ ಇರೋಣವ್ರೆ, ನಿಮಗೆ ಯಾವಾಗಲೂ ಸದಾ ಚಟುವಟಿಕೆಯಿಂದ ಇರ್ತೀರಾ, ನೀವು ನಿಮ್ಮ ಒಂದು ಉದ್ಯೋಗದಲ್ಲಿ ಕೂಡ ಯಶಸ್ವಿ ಆಗಿದ್ದೀರಿ. ಹೌದು ಹೌದು ಹೌದು, ಯಾವುದೇ ಒಂದು ಕೆಲಸದ ಆಗಲಿ ಅದು ಒಂದು 100% ಇನ್ವಾಲ್ವ್ ಆಗಿ ನಾವು ಕೆಲಸ ಮಾಡಲಿಕ್ಕೆ ಹಚ್ಚುತ್ತದೆ. ಇದು ಯಾವಾಗಲೂ ಸಹಿತ ಉತ್ಸಾಹದ ಬುಗ್ಗೆವಾಗಿ ಇರ್ತೇವೆ ಅಂತಲೇ ಹೇಳ್ಬೋದು. ಇದು ನಾನು ಹೇಳಂಗಿಲ್ಲ, ಎಷ್ಟೋ ನಮ್ಮ ಹತ್ರ ಅಭ್ಯರ್ಥಿಗಳಿಗೆ ಕಲೀಲಿಕ್ಕೆ ಬಂದಿರ್ತಾರಲ್ಲ, ಅವ್ರು ಹೇಳ್ತಿರ್ತಾರೆ, ಏ ನಮಗೆ ಖುಷಿ ಆಯ್ತ್ರಿ, ಹತ್ತಲಿಕ್ಕೆ ಬರ್ತಿದ್ದಿಲ್ಲ ಸ್ಟೆಪ್ಸು, ಈಗ ಆರಾಮಾಗಿ ಹತ್ತತ್ತೇವ್ರಿ ಅಂತೇಳಿ ಹೇಳ್ತಾರೆ. ನಿಮ್ಮ ಪ್ರಶ್ನೆ ಹೇಳಿ ಸರ್. ಇದು ಸ್ವಲ್ಪ ಕೆಮ್ಮು ನೆಗಡಿ, ಅದಕ್ಕೆ ಯಾವ ಮಾಡ್ಬೇಕಂತ ಹೇಳಿ. ಅದಕ್ಕೆ ನೀವು ವೈದ್ಯರನ್ನ ಸಂಪರ್ಕಿಸ್ಬೇಕು, ಯಾಕಂದ್ರೆ ಆರಾಮ ಇದ್ದಾಗಿನ ಯೋಗ ಮಾಡಬೇಕು. ಈ ಸಣ್ಣ ಪುಟ್ಟ ಈ ಔಷಧ ಗುಳಿಗೆಯಿಂದ ನೀವು ಸರಿಯಾಗಿ ಆಗಿ ಇದನ್ನ ಏನು ಬಂದು ಹೋಗ್ತಿರ್ತದೆ, ಆರೋಗ್ಯ ಸರಿ ಮಾಡ್ಕೊಳ್ರಿ, ಆನಂತರ ಯೋಗ ಮಾಡ್ರಿ, ಆರಾಮ ಯೋಗ ಮಾಡಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ. ನಮಸ್ಕಾರ, ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭ. ನಮಸ್ಕಾರ ಮೇಡಮ್. ಯೋಗ ಶಿಕ್ಷಕರಿಗೆ ನಮಸ್ಕಾರ ಸರ್. ನಮಸ್ಕಾರ, ನಮಸ್ಕಾರ ರೀ, ಹೇಳ್ರಿ, ಯಾರು ನಿಮ್ದು ಹೆಸರೇನು? ನಾವು ಬೈಲಂಗನ್ ತಾಲೂಕು ಸುತ್ತಗಟ್ಟಿಂದ ಫೋನ್ ಮಾಡಿದೇವ್ರಿ ನೀವ್ರಿ. ಹೌದ್ರಿ, ಹಾ ಹೇಳ್ರಿ, ಕೇಳ್ರಿ ಏನಾದ್ರು. ಟೈಲರಿಂಗ್ ಮಾಡ್ತೇನ್ರಿ ಸರ್. ಹ್ಞೂನ್ರಿ. ಒಂದು ಕಾಲ ಇದು ಎಡಗಾಲ್ರಿ ಸರ್, ಮನಕಾಲದಿಂದ ಕೆಳಗ ಬಾಯಾಕತ್ತೈತ್ರಿ ಸರ್, ದಪ್ಪಾಗತ್ತೈತ್ರಿ. ಹೌದಾ, ನಿಮ್ದು ಟೈಲರಿಂಗ್ ಮಾಡ್ಬೇಕಾದ್ರೆ ಮಿಷಿನ್ಗೆ ಮೋಟರ್ ಐತೊ ಏನು ಕಾಲಿಲಿ ತುಳಿತಿರೋ? ಕಾಲಿಲ್ಲ ತುಳಿತವ್ರ ಸರ್. ಒಂದೇ ಕಾಲಿಲಿ ಜಾಸ್ತಿ ತುಳಿತೀರನ? ಹ್ಞೂ ರೀ, ಎರಡೂ ಕಾಲ ಸರಿ ಸಮ ತುಳಿತೇನ್ರಿ ಕರೆ ಸರ್. ಇದ ದಪ್ಪಾಗತ್ತೈತ್ರಿ, ಮತ್ತೆ ನಿತ್ರ ನುಯ್ಯಾತೈತೆ ಸರ್. ಯಾವ ಯೋಗ ಮಾಡ್ಬೇಕ್ರಿ? ಅದೇ ರೀ, ಭಾಳ ನೀವು ತೊಂದರೆ ಇದ್ರೆ ಡಾಕ್ಟರ್ಗೆ ಒಂದ್ಸಲ ತೋರಿಸ್ರಿ, ಎಕ್ಸ್ರೇ ಗಿಕ್ಸ್ರೇ ಮಾಡ್ತಾರ, ಏನು ಇಲ್ಲ ಅಂತಂದ್ರೆ ಯೋಗ ಮಾಡ್ಲಿಕ್ಕೆ ಅಡ್ಡಿಲ್ಲ ಸರ್. ಈಗ ಮಾಡಿಸ್ಕೊಂಡ್ ಬಂದವ್ರು ಮೊನ್ನೆ ವಿಜಯ ಹಾಸ್ಪಿಟಲ್ ಹೋಗಿ ಏನಂದ್ರು ಮಾಡೇನ್ರಿ ಸರ್? ಅದೇ ಡಾಕ್ಟರ್ ಏನಂದ್ರು ಹೇಳ್ರಿ. ಅವ್ರ ಗುಳಿ ಕೊಟ್ಟಾರಿ, ಒಂದಿತ್ತು ಎಲ್ಲ ಬಾವು ಬಂದವ್ ಅನ್ನತ್ತಾರ್ರಿ. ಆ ಗುಳಿ ಕಮ್ಮಿ ಏನಾಗಿಲ್ರಿ ಸರ್ ನಂಗ್ರಿ? ಸ್ವಲ್ಪ ನೀವು ಸ್ವಲ್ಪ ದಿವಸ ಟೈಲರಿಂಗ್ ಮಾಡೋದು ಕಡಿಮೆ ಮಾಡ್ರಿ. ಕಾಲಿಗೆ ಒತ್ತಡ, ಒಂದು ಮಿಷಿನ್ ಸಿಗ್ತೈತೆ ನೋಡ್ರಿ, ಅದನ್ನ ಹಚ್ಚಿದ್ರೆ ಎಷ್ಟೋ ಒಂದು ನಿಮಗೆ ಅನುಕೂಲ ಆಗ್ತದೆ. ಆನಂತರ ಯೋಗಾನು ಮಾಡಬೇಕು. ಯಾರ ಒಬ್ರು ಒಳ್ಳೆ ಯೋಗ ಪಟು ಅಲ್ಲಿ ಇದ್ರೆ ಅವ್ರನ್ನ ಇದನ್ನ ಮಾಡಿ ಸಂಪರ್ಕಿಸಿ ಯೋಗ ಮಾಡ್ರಿ. ಕಾಲಿಗೆ ಕೆಲವೊಂದು ಎಕ್ಸಸೈಸ್ ಮಾಡ್ಬೋದು, ತುದಿಗಾಲ ಮ್ಯಾಗೆ ನಿಂದಿರುವುದು, ಹಿಂಬಳದ ಮ್ಯಾಲೆ ನಿಂದಿರುವುದು, ತುದಿಗಾಲನೇ ನಡೆಯುವುದು, ಹಿಂಬಳದ ನಿಂದಿರು ನಡೆಯುವುದು, ಇದನ್ನ ಸ್ವಲ್ಪ ಮಾಡಿ ನೀವು. ಅಲ್ಲಿ ಸ್ವಲ್ಪ ರಕ್ತ ಸಂಚಾರ ತೊಂದರೆ ಆಗಿದೆ ಅಮ್ಮ. ಮುಖ್ಯವಾಗಿ ಅಲ್ಲ, ಆಯುಷ್ ಇಲಾಖೆ ಅಂತೇಳಿ ಒಂದು ಹಾಸ್ಪಿಟಲ್, ಜಿಲ್ಲಾ ಹಾಸ್ಪಿಟಲ್ ಇರ್ತೈತಲ್ಲ, ಅಲ್ಲಿ ಭೇಟಾಗ್ರೆ ಅವ್ರು ಹೇಳ್ತಾರೆ ನಿಮಗೆ. ಇಲ್ಲಾಂದ್ರೆ ಗ್ರಾಮ ಪಂಚಾಯತಿ ಇರ್ತದಲ್ಲ, ಗ್ರಾಮ ಪಂಚಾಯತಿ ಒಳಗೂ ಸಹಿತ ಇದರ ವ್ಯವಸ್ಥೆ ಇರ್ತದ, ಅಲ್ಲಿ ಕೇಳ್ರಿ, ಹೇಳ್ತಾರೆ. ಪ್ರಯತ್ನ ಮಾಡಿ ಅಮ್ಮ, ಆರಾಮಾಗ್ತೀರಿ. ಖಂಡಿತವಾಗಿ ವೈದ್ಯರ ಸಂಪರ್ಕ ಮಾಡಿ ಆಮೇಲೆ ಯೋಗ ಶಿಕ್ಷಕರ ಸಂಪರ್ಕ. ಅನಂತರ ಗುಳಿಗೆ ಜಾಸ್ತಿ ತಗೋಬೇಡ್ರಿ. ಒಳ್ಳೇದಾಗ್ಲಿ. ಮತ್ತೊಂದು ಕರೆ ತಗೋಣ. ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭ, ಯೋಗ ಉತ್ಸಾಹದ ದ್ಯೋತಕ ಸರ್, ಯಾರು ಮಾತಾಡ್ತಾ ಇದ್ದೀರಾ? ಹಲೋ ಹಲೋ ಹೇಳಿಮ್ಮ. ಹಾ ಸರ್ ನಮಸ್ತೆ. ನಮಸ್ಕಾರ ನಮಸ್ಕಾರ ಹೇಳ್ರಿ. ನಾನು ಶೋಭಾ ಪಾಟೀಲ್ ಅಂತ ಹೇಳಿ ಮುಂಡ್ರಿಗಿಂದ ಮಾತಾಡ್ತಿದ್ದೀನಿ ಸರ್. ಹೌದ್ರಿ? ಹಾ ಹೌದ್ರಿ. ಆರಾಮದಿರಿ ಸರ್? ಹಾ ಆರಾಮಿದ್ದೇವೆ. ನಿಮ್ಮ ಕ್ವಶನ್ ಏನು ಹೇಳ್ರಿ, ನಿಮ್ಮ ಪ್ರಶ್ನೆ ಏನು? ವಿಶ್ವ ಯೋಗ ದಿನ ಶುಭಾಶಯಗಳು. ಹಾ ನಿಮಗೂ ಕೂಡ ಅಭಿನಂದನೆಗಳು. ನಿಮಗೂ ಕೂಡ ಸರ್. ನಾನು ಸುಮಾರು 8 ವರ್ಷದಿಂದ ಯೋಗ ಮಾಡ್ತಾ ಇದ್ದೀನಿ ಸರ್. ನಾನು ನಿಮ್ಮಲ್ಲಿ ಏನು ಬದಲಾವಣೆ ಆಗಿದೆ? ಬದಲಾವಣೆ ಡ್ರಾಸ್ಟಿಕ್ ಚೇಂಜ್ ಅಂತಾರೆ ಸರ್. ಆ ರೀತಿ ನಡುವೊಂದು 2 ಮಂತ್ಸ್ ನಾ ಬಿಟ್ಟು ವಾಕ್ ಮಾಡಿದೆ ಸರ್. ಅವಾಗ ಗೊತ್ತಾಯ್ತು ಯಾವ್ದು ಯಾವ್ದು ಉಪಯೋಗ, ಯಾವ್ದ್ರಿಂದ ಎಷ್ಟ್ ಲಾಭ ಐತಿ ಅಂತ ಗೊತ್ತಾಗಿ ನಾನು ಮತ್ತೇನ ಯೋಗನ ಮಾಡ್ತೀನಿ ಸರ್. ನಾನು ಇವಾಗ SSLC ಮಗ ಅದನ್ನ, 3 ಜನ ಮಕ್ಳು ಅದಾರ, ಎಲ್ಲರೂ ಅನ್ಕೊಂಡ ಕೇಳ್ತಾರ 3 ಜನ ಮಕ್ಳು ಇದ್ದಂಗ ಅನ್ಸಂಗಿಲ್ರಿ ಇಷ್ಟ ದೊಡ್ಡ ಮಗ ಅದನ್ ಅಂತ ಹೇಳಿ ಅಂತ. ಆದಷ್ಟು ಬೊಜ್ಜು ಕಡಿಮೆ ಆಗಿತ್ತು ಸರ್ ನಂದು. 40 ಇಯರ್ಸ್ ನನಗೆ, 61 kg ಅಷ್ಟೇ ಇದೀನಿ. 5 kg ಇವಾಗ ಕಡಿಮೆ ಆಗಿದ್ದೀನಿ ಸರ್ ನಾ ಪೂರ್ತಿ. ಹೌದ್ರಿ? ಕೆಲವರು ಕೇಳ್ತಾ ಇದ್ದೀರಲ್ಲ, ವಿಶೇಷವಾಗಿ ನಮ್ಮ ಮಹಿಳೆಯರು, ಗ್ರಾಮೀಣ ಮಹಿಳೆಯರು ನೋಡ್ರಿ ಎಷ್ಟು ಅಂದ್ರೆ ಮನಸ್ಸು ಮಾಡಿದ್ರೆ ಹೇಗೆ ನಾವು ಬದಲಾವಣೆ ಆಗ್ಬೋದು. ಈಗ ಅಭಿನಂದನೆಗಳು ಶೋಭಾ ಅವರೇ. ಈಗ ನಾನು ನಿಮಗೊಂದು ಕ್ವಶನ್ ಕೇಳ್ತೇನೆ ಈಗ. ಹಾ ಸರ್ ಕೇಳಿ. ದಿವಸ ನೀವು ಯೋಗ ಮಾಡ್ತೀರಲ್ಲ, ಒಂದು ದಿವಸ ಅಥವಾ 2 ದಿವಸ ನಿಮಗೆ ಯೋಗ ಬಿಟ್ರೆ ಏನ್ ಅನಿಸ್ತದೆ? ಬಿಟ್ರೆ ಏನಂದ್ರೆ ಸರ್ ಕಂಪ್ಲೀಟ್ ನಾನು ಆ ಡೇ ಆಕ್ಟಿವ್ ಇರಂಗಿಲ್ಲ ಸರ್. ಇದು ಏನಂದ್ರೆ ನಾನು ಬೆಳಗ್ಗೆ 5:30 ಎದ್ದು ನಾ ಯೋಗ ಮಾಡಿದ್ರೆ ಕಂಪ್ಲೀಟ್ 11 to 10:45 ಮಟ್ಟ ನಾ ಆಕ್ಟಿವ್ ಇರ್ತೀನಿ ಸರ್. ನಿದ್ದೆ ಬರೋದಿಲ್ಲ ನನಗೆ ಅವತ್ತಿನ ದಿವಸ, ಎಲ್ಲ ಕೆಲಸದೊಳಗು ಆಕ್ಟಿವ್ ಇರ್ತೀನಿ. ನಾ ಯೋಗ ಮಾಡ್ಲಾರ್ದಾಗ ಎಂದ್ರೆ ಊರಿಗೆ ಹೋಗುದ್ ಬಂತು ಸಮ್ ಟೈಮ್ಸ್ ಅಂತ ಅನ್ಕೊಂಡ್ರೆ ಅವತ್ತು ಏನಾಗಿತ್ತು ಸರ್, ಇನ್ಆಕ್ಟಿವ್, ಮೈ ಮೈಂಡ್ ನಾಟ್ ವರ್ಕ್ ಪ್ರಾಪರ್ಲಿ ಸರ್. ನಾನು ಆಮೇಲೆ ಬಾಡಿನ ನಮ್ದು ಇದು ಇರಂಗ್ ಸರ್, ಸ್ವಲ್ಪ ಹಸಿತನ ಬಂದ್ಬಿಡುತ್ತೆ, ನಿದ್ದೆ ಬಂದಂಗ ಆಗೋದು. ಆ ರೀತಿ ಆಗುತ್ತೆ ಯೋಗ ಮಾಡಿದ್ರಿಂದ ನನಗೆ ಆಕ್ಟಿವ್ನೆಸ್ ಜಾಸ್ತಿ ಇರ್ತದೆ ಅಂತ ನಾ ಕಂಡ್ಕೊಂಡಿರ್ತಾರ ವೈಯಕ್ತಿಕವಾಗಿ. ನೋಡ್ರಿ ಶ್ರೋತೃಗಳು, ಈಗ ಊಟ ಮಾಡೋದು ಬಿಟ್ಟರೆ ನಡೆಯಂಗಿಲ್ಲಲ್ಲ, ಹಾಗೆ ಯೋಗನು ಹಾಗೇನೆ ಅಲ್ಲ. ಹೌದು ಹೌದು, ಬಹಳ ಸಂತೋಷ. ಅಭಿನಂದನೆಗಳು ಕರೆ ಮಾಡೋದಕ್ಕೆ ಧನ್ಯವಾದ. ಧನ್ಯವಾದಗಳು. ಹಲೋ ನಮಸ್ಕಾರ ಹೇಳಿ ಸರ್. ನಮಸ್ತೆ. ಹಾ ಹೇಳಿ. ನಮಸ್ಕಾರ ಹೇಳ್ರಿ ಸರ್. ನಾವು ದಾವಣಗೆರೆಯಿಂದ ಮಾತಾಡೋದು ಸರ್. ಸರ್ ಅದು ನಾವು ಟೀಚರ್ ಆಗಿ ವರ್ಕ್ ಮಾಡ್ತೀವಿ ಸರ್. ಅದು ನಮಗೆ ಮೊಳಕಾಲು ನೋವು ಜಾಸ್ತಿ ಸರ್. ಅದಕ್ಕೆ ಏನು, ಬೆಳಗ್ಗೆ ನಾವು 5 ಗಂಟೆ 5 ಕಾಲು ಎಂತೆಲ್ಲ ಎಕ್ಸರ್ಸೈಸ್ ಮಾಡ್ತೀವಿ ಸರ್. ಬೆಳಗ್ಗೆ ಬಿಸಿನೀರು ಕುಡಿದು ಸ್ವಲ್ಪ ನಿಂಬೆಹಣ್ಣು ನೀರು, ಬಿಸಿನೀರಲ್ಲಿ ಉಪ್ಪು ನಿಂಬೆಹಣ್ಣು ಎಕ್ಸರ್ಸೈಸ್ ಮಾಡ್ತೀವಿ ಸರ್. ಮೊಳಕಾಲು ನೋವೇ ಜಾಸ್ತಿ ಆಗ್ಬಿಟ್ಟು. ನೀವು ಎಕ್ಸರ್ಸೈಸ್ ಮಾಡಿದ್ರೆ ಅದು ಬೇರೆನ, ಯೋಗ ಮಾಡೋದು ಬೇರೆನ. ಎಕ್ಸರ್ಸೈಸ್ ಮಾಡಿ ಯೋಗ ಮಾಡೋದಿಲ್ಲ ನೀವು, ಬರೀ ಎಕ್ಸರ್ಸೈಸ್ ಅಷ್ಟೇ ಮಾಡಿ ಕಾಲು ನೋವು ಅಂತೇಳಿ ಅನ್ನೋ ರೀತಿಯ ಹೇಳ್ತೀರಲ್ಲ. ಯೋಗಕ್ಕೆ ಎಕ್ಸರ್ಸೈಸ್ಗೆ ಬಹಳ ವ್ಯತ್ಯಾಸ ಅದ. ಈಗ ಆಸನಗಳನ್ನ ಮಾಡಿದ್ರೆ, ಈಗ ಅಷ್ಟಾಂಗ ಯೋಗ ಅಂತ ಬರ್ತದೆ, ಸೂರ್ಯ ನಮಸ್ಕಾರ, ಆನಂತರ ಪ್ರತಿಯೊಂದು ಆಸನದ್ದು ಕೆಲವೊಂದು ಮಹತ್ವ ಇರ್ತದೆ. ಟೀಚರ್ ಆಗೋದ್ರಿಂದ ನೀವು ನಿಂತು ಜಾಸ್ತಿ ವರ್ಕ್ ಮಾಡ್ಬೇಕಾಗ್ತದೆ. ಅದೇ ನಿಂತು ಜಾಸ್ತಿ ವರ್ಕ್ ಮಾಡ್ಬೇಕಾಗ್ತದೆ. ಮೊಣಕಾಲು, ಕಾಲು, ಕೈ ಇವಕ್ಕೆಲ್ಲ ಒಂದು ಅನುಕೂಲ ಆಗಬೇಕು ಅಂತಂದ್ರೆ ಒಳ್ಳೆ ಒಂದು ಗುರುಗಳನ್ನ ನೀವು ಭೇಟಿ ಮಾಡಿ, ಯೋಗ ಗುರುಗಳನ್ನ ಭೇಟಿ ಮಾಡಿ ಮಾಡ್ರಿ, ಇದು ಕಡಿಮೆ ಆಗ್ತದೆ, ಏನ್ ತೊಂದರೆ ಆಗೋದಿಲ್ಲ. ಇದು ಅಲ್ಲ, ವಾಕಿಂಗ್ ನಿಮ್ಮ ವೇಟ್ ಜಾಸ್ತಿ ಇದ್ರೆ ವಾಕಿಂಗ್ ಮಾಡೋದು ಕಡಿಮೆ ಮಾಡ್ರಿ. ಹಾ ಅದೇ ಎಕ್ಸರ್ಸೈಸ್ ಜೊತೆ ಯೋಗ ಮಾಡಿ ಅಂತ. ಯೋಗ ಮಾಡಿದ್ರೆ ಯೋಗ ಮಾಡಿ ಒಳ್ಳೇದಾಗ್ಲಿ. ಕರೆ ಮಾಡೋದಕ್ಕೆ ಧನ್ಯವಾದಗಳು, ಶುಭವಾಗ್ಲಿ. ಸಾಕಷ್ಟು ಕರೆಗಳು ಇದೆ ಡಾಕ್ಟ್ರೆ, ಇವರೇ ಈರಣ್ಣ ಕಾಡಪ್ಪನವರು. ಹೌದ್ರಿ ಹೌದ್ರಿ, ನಮಗೆ ಯೋಗ ಡಾಕ್ಟ್ರೇ ನೀವು. ಆದರೆ ಇವತ್ತೇನಾಗಿದೆ, ನಮ್ಮ ರೈತ ಬಾಂಧವರು ಕಾಯ್ತಾ ಇದ್ದಾರೆ, ಪೇಟೆ ಧಾರಣೆ ಇದೆ, ಕೆಲವೊಂದು ಸ್ಟಾಲ್ ಕೊಡಬೇಕಾಗುತ್ತೆ, ಮಾಹಿತಿ ಇದೆ. ಮುಖ್ಯವಾಗಿ ಈ ಅಂತಾರಾಷ್ಟ್ರೀಯ ಯೋಗ ದಿನದ ಸಂದರ್ಭದೊಳಗೆ ಸಂಕ್ಷಿಪ್ತವಾಗಿ ತಮ್ಮ ಅನುಭವದ ಹಿನ್ನೆಲೆಯೊಳಗೆ ನಮ್ಮ ರೈತ ಬಾಂಧವರಿಗೆ ಆಯಿತು, ಪ್ರತಿಯೊಬ್ಬರಿಗೆ ಕೂಡ ಯೋಗ ಎಷ್ಟು ಮಹತ್ವವಾಗಿದೆ ಒಂದೆರಡು ಮಾತು ಹೇಳಿ. ಹೌದು, ಈಗ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ನಾವು ಬದಲಾವಣೆಗೊಳಿಸೋದು ಅಂತಂದರೆ ಯೋಗನೇ. ಈಗ ಯೋಗ ಮಾಡಿದವರು ಮಾತಾಡುವ ರೀತಿನ ಬದಲಿ ಇರ್ತದೆ, ಆನಂತರ ನಡೆಯುವ ರೀತಿನ ಬದಲಿ ಇರ್ತದೆ. ಈಗ ಒಂದು ಸಣ್ಣ ಉದಾಹರಣೆ ನಾನು ನಿಮಗೆ ಹೇಳ್ತೀನಿ. ಈಗ ಇನ್ಬ್ಯಾಲೆನ್ಸ್ ನಮ್ಮ ದೇಹ ಹೆಂಗಾಗ್ತದೆ ಅಂತಂದರೆ, ನಮ್ಮ ನಮ್ಮ ಚಪ್ಪಲನ್ನು ನೋಡ್ಕೋಬೇಕು ನಾವು. ಪಾದರಕ್ಷೆಗಳನ್ನು ನೋಡಿಕೊಂಡ್ರೆ ಒಂದು ಕಡೆ ಜಾಸ್ತಿ ಸವದಿರ್ತದೆ, ಅಂದರೆ ನಾವು ಸರಿಯಾಗಿ ನಡೀತಾ ಇಲ್ಲ ಅಂತ. ಆನಂತರ ಬಲಗೈ ಮತ್ತು ಬಲಗಾಲನ್ನು ಜಾಸ್ತಿ ಉಪಯೋಗಿಸೋದ್ರಿಂದ ನಮಗೆ ಇನ್ಬ್ಯಾಲೆನ್ಸ್ ಆಗ್ತದೆ. ಹೀಗಾಗಿ ಯಾವುದೇ ಒಂದು ಕಾರ್ಯವನ್ನು ನಾವು ತೊಡಗಿಸ್ಕೋಬೇಕಾದ್ರೆ ಉತ್ಸಾಹದ ಬುಗ್ಗೆ ಆಗಿರಬೇಕಂತಂದರೆ ಯೋಗವನ್ನು ಅಪ್ಲೈ ಮಾಡಬೇಕಾಗ್ತದೆ. ಹಿಂಗೆ ಯೋಗವನ್ನು ನಾವು ಯಾವಾಗ ನಾವು ಅಪ್ಲೈ ಮಾಡ್ಕೋತಾ ಹೋಗ್ತೀವಿ, ಒಂದು ಸ್ವಲ್ಪ ನಿಮಗೆ ತೊಂದರೆ ಆಗ್ತದೆ. ಯಾಕಂದರೆ ಒಳಗಿನ ನೋವು ಹೊರಗಡೆ ಬರಬೇಕು ಅಂತಂದಾಗ ಅದು ಹೊರಗಡೆ ಹೋಗಿ ಒಂದು ಸೆಟ್ ಆಗ್ತದೆ ನಿಮ್ಮ ದೇಹ. ಆವಾಗ ದೈಹಿಕವಾಗಿ, ಮಾನಸಿಕವಾಗಿ, ಆಧ್ಯಾತ್ಮಿಕವಾಗಿ ಎಲ್ಲ ಬದಲಾವಣೆ ಆಗ್ತಾ ಹೋಗ್ತಿರ್ತದೆ. ನಿಮಗೆ ಗೊತ್ತಾಗ್ತದೆ ಒಳ್ಳೆಯ ರೀತಿಯಿಂದ ಆಗಲಿಕ್ಕತ್ತದೆ ಅಂಥೇಳಿ. ಅದಕ್ಕೆ ಈ ಪ್ರತಿಯೊಬ್ಬರು, ಈ ಕೇಳುಗರು ಎಷ್ಟೋ ಕ್ವಶನ್ ಇರ್ಬೋದು, ಆದರೆ ಇವುಗಳನ್ನು ಯೋಗದಿಂದನೇ ಪರಿಹಾರ ಮಾಡ್ಕೋಬೋದು ಅಂತ ತಿಳ್ಕೊಂಡು ಈ ಶ್ರೋತೃಗಳಿಗೆ ನಮಸ್ಕಾರ ಮಾಡಿ ಈ ಒಂದು ಅವಕಾಶ ಕೊಟ್ಟಿದ್ದ ಆಕಾಶವಾಣಿಗೂ ಒಂದು ಧನ್ಯವಾದ. ತುಂಬ ತೋರುಕು ಆಗಿ ಯಾಕಂದ್ರೆ ತುಂಬಾನೇ ಹುಬ್ಬಳ್ಳಿಯಿಂದ ಬಂದು ತುಂಬ ನೀವು ತುಂಬ ವ್ಯಸ್ತ ಕೆಲಸದಲ್ಲಿ ಇರ್ತೀರಿ, ಆದರೂ ಕೂಡ ನಮಗೆ ಸಮಯ ಮಾಡ್ಕೊಂಡು ಬಂದಿದ್ದೀರಾ. ರೈತ ಬಾಂಧವರ ಪರವಾಗಿ ಧನ್ಯವಾದಗಳು ಹೇಳ್ತಾ ಕೊನೆಗೆ ನಮ್ಮ ರೈತ ಮಿತ್ರರಿಗೆ ನಮ್ಮ ಕೇಳುಗರಿಗೆ ನಿಮ್ಮ ದೂರವಾಣಿ ಸಂಖ್ಯೆ ಒಂದು ಹೇಳ್ಬಿಡಿ ಒಂದ್ಸಾರಿ, ಅವರಿಗೆ ಯಾರಾದರೂ ಅನುಮಾನ ಇದ್ದರೆ ಕರೆ ಮಾಡಲಿ. ಅದೇ 9845052647 ಮತ್ತೊಮ್ಮೆ ಹೇಳಿ, ಇನ್ನೊಂದ್ಸಾರಿ ಹೇಳ್ಬಿಡ್ತೇನೆ,